No. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಈ ದಿನದ ಕಿಸಾನ್ ವಾಣಿಯಲ್ಲಿ ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆ ಈ ವಿಚಾರವಾಗಿ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಚನ್ನಕೇಶ್ವ ಅವರೊಂದಿಗೆ ಸಂದರ್ಶನವಿದೆ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್, ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 944982 2474. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಈಗ ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆ ಈ ವಿಚಾರವಾಗಿ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಚನ್ನಕೇಶವ ಅವರೊಂದಿಗೆ ಸಂದರ್ಶನ. ಡಾ ಚನ್ನಕೇಶವ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮಣ್ಣು, ಮಣ್ಣಿನ ಆರೋಗ್ಯ, ಪೋಷಕಾಂಶಗಳ ನಿರ್ವಹಣೆ, ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ, ಒಟ್ಟಾರೆ ಸಮಗ್ರವಾಗಿ ಮಣ್ಣಿನ ಬಗ್ಗೆ ಮಾಹಿತಿಯನ್ನು ನೀಡಿ ಸರ್. ನಮಸ್ಕಾರ ರೈತ ಬಾಂಧವರೇ. ಇವತ್ತು ಮಣ್ಣು ಅಂತಂದ್ರೆ ನಮ್ಮ ಕಣ್ಣು ಅಂತ ನಾವು ಹೇಳ್ತೀವಿ. ಮಣ್ಣಿನ ಆರೋಗ್ಯ ನಮ್ಮೆಲ್ಲರ ಆರೋಗ್ಯ ಅಂತ. ಸ ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಇನ್ನೆಲ್ಲಿಗೆ ಅನ್ನೋ ಹಾಗೆ ಈ ಸರ್ವತೋಮುಖವಾಗಿ ನಮ್ಮೆಲ್ಲರ ಆರೋಗ್ಯ ಈ ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ನಿಂತಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಇತ್ತೀಚಿನ ಒಂದು ಆಧುನಿಕ ಕೃಷಿಯಲ್ಲಿ ಸಾಕಷ್ಟು ಮಣ್ಣಿನ ಫಲವತ್ತತೆ ಇವತ್ತು ಕ್ಷೀಣಿಸುತ್ತಾ ಹೋಗ್ತಾ ಇದೆ. ಅದರ ಜೊತೆ ಜೊತೆಯಲ್ಲಿ ಮಣ್ಣು ಕೂಡ ವಿಷವಾಗಿ ಪರಿಣಮಿಸ್ತಾ ಇರೋದು ಇದೊಂದು ಬಹಳ ದುರದೃಷ್ಟಕರ ಅಂತ ನಾವು ಹೇಳ್ಬೋದು. ಏಕೆಂದ್ರೆ ಈ ಮಣ್ಣಿನ ಆರೋಗ್ಯ ನಾವು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಆ ಮಣ್ಣಿಗೆ ಒಂದು ಜೀವ ಇದೆ ಅಂತ ನಾವು ತಿಳ್ಕೋಬೇಕು. ಮಣ್ಣಿಗೆ ಜೀವವಿದೆ. ಮಣ್ಣು ಒಂದು ಪ್ರಕೃತಿಯ ಅತ್ಯುನ್ನತವಾದ, ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಅಗಾಧವಾದ ಒಂದು ಸಂಪತ್ತು ಅಂತ ನಾವು ಹೇಳ್ತೀವಿ. ಏಕೆಂದ್ರೆ ಮಣ್ಣಿನಲ್ಲಿ ಸಹಸ್ರಾರು ಕೋಟಿ ಒಂದು ಜೀವಗಳು ಇವತ್ತು ಬದುಕಿದಾವೆ. ನಾವೆಲ್ಲರೂ ಕೂಡ ಇವತ್ತು ಜೀವಂತವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ ಅಂದ್ರೆ ಮಣ್ಣು ಕೂಡ ಇನ್ನೂ ಆರೋಗ್ಯವಾಗಿದೆ ಅಂತಕ್ಕಂಥದ್ದು. ನಾವು ಇದನ್ನ ಕಾಪಾಡಬೇಕು. ಮಹಾತ್ಮ ಗಾಂಧೀಜಿ ಅವರು ಹೇಳಿದ ಹಾಗೆ ಪ್ರಕೃತಿಯ ಸಂಪನ್ಮೂಲಗಳೆಲ್ಲವೂ ಕೂಡ ನಮ್ಮ ಒಂದು ಅವಶ್ಯಕತೆಗೆ ಇದಾವೆ ಹೊರತು ನಮ್ಮ ದುರಾಸೆಗಳನ್ನ ತೀರಿಸಿಕೊಳ್ಳೋಕೆ ಅಲ್ಲ ಅಂತಕ್ಕಂಥ ಒಂದು ದೊಡ್ಡ ಮಾತು ಹೇಳಿದ್ರು. ಹಾಗೆ ಈ ಒಂದು ಅಮೆರಿಕದ ಅಧ್ಯಕ್ಷ ಒಬ್ರು ಹೇಳ್ತಾರೆ, ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತಕ್ಕಂಥ, ಯಾವ ದೇಶ ತನ್ನ ಮಣ್ಣಿನ ಒಂದು ಸತ್ವವನ್ನು ಕಳೆದುಕೊಳ್ಳುತ್ತದೋ ಆ ದೇಶ ಸಂಪೂರ್ಣವಾಗಿ ನಿರ್ನಾಮವಾಗುತ್ತದೆ ಅಂತಕ್ಕಂಥದ್ದು. ದ ಕಂಟ್ರಿ ದಟ್ ಡೆಸ್ಟ್ರಾಯ್ ಇಟ್ಸ್ ಸಾಯಿಲ್ ದಟ್ ಡೆಸ್ಟ್ರಾಯ್ ಇಟ್ಸೆಲ್ಫ್ ಅಂತೇಳಿ ಒಂದು ಇಂಗ್ಲಿಷ್ ನಲ್ಲಿ ಹೇಳ್ತಾರ ಅವರು. ಈ ರೀತಿಯಾಗಿ ನಾವು ಉಲ್ಲೇಖನ ಮಾಡ್ಕಂತ ಹೋದಾಗೆಲ್ಲ ಮಣ್ಣು ಸಕಲ ಜೀವ ಕೋಟಿಗಳಿಗೆ ಆಧಾರವಾಗಿರ್ತಕ್ಕಂತ ಅತ್ಯಮೂಲ್ಯವಾದ ಸಂಪತ್ತು. ಇದನ್ನು ನಾವು ಸಮಗ್ರವಾಗಿ ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತ ಬಾಂಧವರ ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯವಾಗಿದೆ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು. ಹಾಗೆ ಹೇಳ್ತಾ ಹೋದ್ರೆ ಸಮಗ್ರ ಒಂದು ನಿರ್ವಹಣೆ ಅಂತ ನಾವು ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ ಮಣ್ಣಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಈ ನಮ್ಮ ಹಸುವಿನ ಸಗಣಿ ಅಂತ ನಾವು ಹೇಳ್ತೀವಿ, ಅಂದ್ರೆ ಒಂದು ಸಗಣಿ ಗೊಬ್ಬರ ಅಂತಕ್ಕಂಥದ್ದು. ಈಗ ನಾವು ಇಷ್ಟೋ ಕಡೆ ನಾವು ನೋಡ್ತಾ ಇದೀವಿ ಇವತ್ತು ಇವತ್ತಿನ ಒಂದು ಆಧುನಿಕ ಕೃಷಿಯಲ್ಲಿ ಸಗಣಿ ಗೊಬ್ಬರನೂ ಕೂಡ ಇವತ್ತು ಸಿಗ್ತಾ ಇಲ್ಲ ನಮಗೆ. ಸಗಣಿ ಗೊಬ್ಬರ ಒಂದು ನಾವು ಹೇಳ್ತೀವಿ ಹೆಚ್ಚು ಹಾಕ್ಬೇಕು, ಹೆಚ್ಚು ಸಾವಯವ ಗೊಬ್ಬರ ಹಾಕ್ಬೇಕು, ಸಗಣಿ ಗೊಬ್ಬರ ಹಾಕ್ಬೇಕು, ಹಸಿರೆಲೆ ಗೊಬ್ಬರ ಹಾಕ್ಬೇಕು, ಕುರಿ ಗೊಬ್ಬರ ಹಾಕ್ಬೇಕು, ಕೋಳಿ ಗೊಬ್ಬರ, ಇವೆಲ್ಲವೂ ಕೂಡ ಬಹಳ ಮೂಲವಾದ ಗೊಬ್ಬರ ಮಣ್ಣಿಗೆ ಅಂತಕ್ಕಂಥದ್ದು. ನಾವು ಹೇಳ್ತೀವಿ ಈ ಮಣ್ಣಿಗೆ ಅಮೃತ ಅಂದ್ರೆ ಸಗಣಿ ಗೊಬ್ಬರ ಅಂತ. ಆ ಸಗಣಿ ಗೊಬ್ಬರದಲ್ಲಿ ಇನ್ನೂ ಅನೇಕ ಒಂದು ಅಂಶಗಳನ್ನ ವಿಜ್ಞಾನಿಗಳು ಕೂಡ ಇನ್ನೂ ಕಂಡುಹಿಡಿಯದ ಆಗಿಲ್ಲ. ಎಷ್ಟೋ ಅಂಶಗಳು ಇನ್ನೂ ಹಾಗೆ ಉಳಿದಿವೆ ಅಂತಕ್ಕಂಥದ್ದು. ಅಂತ ಒಂದು ಅಭೂತಪೂರ್ವವಾದ ಒಂದು ಶಕ್ತಿ ಆ ಒಂದು ಸಗಣಿ ಗೊಬ್ಬರದಲ್ಲಿದೆ ಅಂತ. ಇವತ್ತು ನಾವು ಹೆಚ್ಚು ಹೆಚ್ಚು ಸಗಣಿ ಗೊಬ್ಬರವನ್ನು ಬಳಸಿದ್ದಲ್ಲಿ ಆ ಮಣ್ಣು ಖಂಡಿತವಾಗಿ ಫಲವತ್ತ ಆಗುತ್ತೆ ಮತ್ತು ಸರ್ವತೋಮುಖವಾಗಿ ಸಾವಯವ ಅಂಶದ ಜೊತೆಗೆ ಅನೇಕ ಜೀವಿಗಳು ಅಲ್ಲಿ ಬದುಕು ಉಳಿಯಲು ಸಹಕಾರಿಯಾಗುತ್ತದೆ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಕಡೆ ನಾವು ಹೇಳ್ತೀವಿ ಬರೀ ರಾಸಾಯನಿಕ ಗೊಬ್ಬರ ಮಿತಿ ಮೀರಿ ಅತಿಯಾಗಿ ಅತಿ ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದಲೂ ಕೂಡ ಇವತ್ತು ಮಣ್ಣು ಬರಡಾಗಿದೆ ಅಂತಕ್ಕಂಥದ್ದು. ಈಗ ನಾವು ನೋಡ್ತಾ ಇದೀವಿ ನಮ್ಮ ದೇಶದಲ್ಲಿ ಸಾಕಷ್ಟು 2-3 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ನಮ್ಮ ಭಾರತ ದೇಶದಲ್ಲಿ ಇವತ್ತು ಮಣ್ಣು ಬರಡಾಗ್ತಾ ಇದೆ ಅಂತಕ್ಕಂಥದ್ದು. ಪ್ರತಿ ವರ್ಷ ನಾವು ಒಂದು ವರ್ಷ ಅಂತ ಹೇಳ್ತಾ ಇಲ್ಲ, ಪ್ರತಿ ವರ್ಷ ಕೂಡ 2-3 ಮಿಲಿಯನ್ ಹೆಕ್ಟೇರ್ ಪ್ರದೇಶದಷ್ಟು ಭಾರತದಲ್ಲಿ ಮಣ್ಣು ಬರಡಾಗಿದೆ ಆಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಾವು ಮಣ್ಣನ್ನು ಅತಿಯಾದ ಬಳಕೆಯಿಂದ, ಅತಿಯಾದ ಒಂದು ಬೇಸಾಯ ಕ್ರಮಗಳಿಂದ, ಅತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಇವತ್ತು ಮಣ್ಣು ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆ ಅಂತಕ್ಕಂಥದ್ದು. ಇದರಿಂದ ಬಹಳ ದುಷ್ಪರಿಣಾಮಗಳು ಸಾಕಷ್ಟು ನಾವೀಗ ನೋಡ್ತಾ ಇದೀವಲ್ಲ. ಯಾಕೆಂದ್ರೆ ಇಳುವರಿ ನಮಗೆ ರಾಸಾಯನಿಕ ಗೊಬ್ಬರ ಹಾಕದೆ ಹೊರತು ಇಳುವರಿ ಬರ್ತಾ ಇಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಮೊದಲು ನಮ್ಮ ಮಣ್ಣಿನ ಮೂಲವಾಗಿ ನಾವು ಸಾವಯವ ಅಂಶ ಯಥೇಚ್ಛವಾಗಿರ್ಬೇಕು ಅಂತ ಹೇಳಿ. ಎಷ್ಟಿರ್ಬೇಕು ಸಾವಯವ ಅಂಶ ಅಂದ್ರೆ 1%-2% %2 ಸಾವಯವ ಅಂಶ ಇದ್ದಲ್ಲಿ ಮಾತ್ರ ಆ ಮಣ್ಣು ತನ್ನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಪರಿಶ್ರಮ ಬಹಳ ಮುಖ್ಯ. ಅದಕ್ಕೆ ನಾವು ಒಂದು ಪರಿಶ್ರಮ ನಾವು ಬೆವರನ್ನ ರೈತ ನಾವು ಸುರಿಸಬೇಕು ಭೂಮಿ ತಾಯಿಗೆ ಅಂತಕ್ಕಂಥದ್ದು. ನಾವು ಕಷ್ಟ ಪಡೆದಲ್ಲಿ ಯಾವುದು ಕೂಡ ಮಣ್ಣು ಫಲವತ್ತಾಗಕ್ಕೆ ಸಾಧ್ಯ ಇಲ್ಲ ಅಂತ. ಹಿಂದೆಲ್ಲ ನಾವು ಮಾಡ್ತಾ ಇದ್ವಿ, ಹಸಿರಲೆ ಗೊಬ್ಬರ ಹಾಕ್ತಾ ಇದ್ವಿ, ಕುರಿ ಗೊಬ್ಬರ ಹಾಕ್ತಾ ಇದ್ವಿ, ಕೋಳಿ ಗೊಬ್ಬರ ಹಾಕ್ತಾ ಇದ್ವಿ, ಹಸಿರು ಸೊಪ್ಪು ಹಾಕ್ತಾ ಇದ್ವಿ, ಪಂಗೆ ಸೊಪ್ಪು ಹಾಕ್ತಾ ಇದ್ವಿ, ಬೇವಿನ ಸೊಪ್ಪು ಹಾಕ್ತಾ ಇದ್ವಿ, ತಿಪ್ಪೆ ಗೊಬ್ಬರವನ್ನು ಬಹಳ ರಸಭರಿತವಾಗಿ ಶಕ್ತಿಪೂರ್ವಕವಾಗಿ ಅನೇಕ ಪೋಷಕಾಂಶ ಭರಿತವಾದ ಒಂದು ಈ ಒಂದು ಸಗಣಿ ಗೊಬ್ಬರವನ್ನು ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಂತ ಕಾಲ ಇವತ್ತು ನೋಡಿದ್ರೆ ಇಲ್ಲೂ ಅಂತ ಒಂದು ರಸಭರಿತವಾದ ಈ ಸಗಣಿ ಗೊಬ್ಬರವನ್ನು ಕೂಡ ನಮ್ಮ ರೈತರು ಕೂಡ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಒಂದು ದೊಡ್ಡ ಒಂದು ದುರಂತ ಅಂತಾನು ಕೂಡ ನಾವು ಹೇಳ್ಬೋದು. ಡಾಕ್ಟರ್, ಈ ಮಣ್ಣಿನ ರಚನೆ ಬಗ್ಗೆ ಹೇಳಿ. ಮಣ್ಣು ಈ ಒಂದು 4 ಅಂಶಗಳಿಂದ ಕೂಡಿದೆ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಮಣ್ಣು ಖನಿಜಾಂಶಗಳಿಂದ ಕೂಡಿದೆ. 45% ಖನಿಜಾಂಶದಿಂದ ಕೂಡಿದೆ. 1%-5% ಸಾವಯವ ಅಂಶದಿಂದ ಕೂಡಿದೆ. 25% ನೀರಿನ ಅಂಶದಿಂದ ಕೂಡಿರಬೇಕು. 25% ಈ ಗಾಳಿ ಅಂಶದಿಂದ ಕೂಡಿರಬೇಕು. ಇಷ್ಟು ಈ ಒಂದು ಪ್ರಮಾಣದಲ್ಲಿ ಯಾವ ಮಣ್ಣು ಇದ್ರೆ ಆ ಮಣ್ಣನ್ನು ಅತ್ಯುತ್ತಮವಾದ ಮಣ್ಣು ಆ ಬೇಸಾಯ ಬೆಳೆಯನ್ನು ಮಾಡುವುದಕ್ಕೆ ಯಾವುದೇ ಒಂದು ಸಸ್ಯ ಚೆನ್ನಾಗಿ ಬೆಳೆಯುವುದಕ್ಕೆ ಬಹಳ ಒಂದು ಉತ್ತಮವಾದ ಮಣ್ಣು ಅಂತ ನಾವು ಹೇಳ್ತೀವಿ. ಮಣ್ಣಿನ ವಿಧಗಳು ನಾವು ಈ ಮಣ್ಣಿನ ವಿಧಗಳನ್ನು ನಾವು 10 ಭಾಗಗಳಾಗಿ ವಿಂಗಡಣೆ ಮಾಡಿದೆ. ಮುಖ್ಯ ಮಣ್ಣು ಅಂತೇಳಿ ಕೆಂಪು ಮಣ್ಣು ಅಂತ ಹೇಳ್ತೀವಿ, ಕಪ್ಪು ಮಣ್ಣು ಅಂತೇವೆ, ರೇವೆ ಮಣ್ಣು ಅಂತ ಹೇಳ್ತೀವಿ, ಅದೇ ರೀತಿ ಒಂದು ಮೆಕ್ಕಲು ಮಣ್ಣು ಅಂತ ನಾವು ಹೇಳ್ತೀವಿ, ಅಂದ್ರೆ ಅಲಿವಿಯಲ್ ಸಾಯಿಲ್ ಅಂತ. ಈ ರೀತಿಗೆ 10 ವಿಧವಾದ ಮಣ್ಣುಗಳನ್ನ ನಾವು ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಮಣ್ಣಿನ ಒಂದು ರಚನೆ, ಅಂದ್ರೆ ಮಣ್ಣಿನ ಒಂದು ಟೆಕ್ಸ್ಚರ್ ಅಂತ ಹೇಳ್ತೀವಿ, ಸಾಯಿಲ್ ಟೆಕ್ಸ್ಚರ್. ಆ ಮಣ್ಣಿನ ಒಂದು ಈ ರಚನೆ ಒಂದು ಅನುಗುಣವಾಗಿ ಅಂದ್ರೆ ಅದು ಒಂದು ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಟೆಕ್ಸ್ಚರ್. ಇದೇ ರೀತಿಗೆ ಮಣ್ಣಿನ ಒಂದು ವಿಧಗಳಾಗಿ 12 ವಿಧಗಳಾಗಿ ನಾವು ವಿಂಗಡಣೆ ಮಾಡಿದ್ವಿ, ಸಾಯಿಲ್ ಟೆಕ್ಸ್ಚರ್ ಅಂತೇಳಿ. ಈ 12 ವಿಧಗಳಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು, ಮರಳು ಮಿಶ್ರಿತ ಗೋಡು ಮಣ್ಣು, ಮರಳು ಮಿಶ್ರಿತ ಜೇಡಿ ಮಣ್ಣು, ಜೇಡಿಯುಕ್ತ ಮಣ್ಣು, ಜೇಡಿ ಮಿಶ್ರಿತ ಮರಳು ಮಣ್ಣು, ಹೀಗೆ 12 ಭಾಗಗಳಾಗಿ ನಾವು ಮಣ್ಣನ್ನು ವಿಂಗಡಣೆ ಮಾಡಿದ್ದೀವಿ. ಇವೆಲ್ಲ ಬಹಳ ಮುಖ್ಯವಾಗಿ ಅಂದ್ರೆ ಬಹಳ ಮುಖ್ಯವಾದ ಮಣ್ಣು ಹೇಗಿರ್ಬೇಕಪ್ಪ ಅಂದ್ರೆ ಅದರಲ್ಲಿ ಈ ಗೋಡು ಮಣ್ಣು ಅಂತ ನಾವು ಕರಿತೀವಿ. ಈ ಗೋಡು ಮಣ್ಣು ಅಂದ್ರೆ ಮಳು ಮಿಶ್ರಿತ ಗೋಡು ಮಣ್ಣು ಆಗಿರ್ಬೋದು ಅಥವಾ ಜೇಡಿಯುಕ್ತ ಗೋಡು ಮಣ್ಣು ಆಗಿರ್ಬೋದು, ಈ ಗೋಡು ಮಣ್ಣು ಬಹಳ ಉತ್ಕೃಷ್ಟವಾದ ಮಣ್ಣು ಅಂತ ನಾವು ಹೇಳ್ತೀವಿ. ಯಾವುದೇ ಬೆಳೆಯನ್ನು ಕೂಡ ಬಹಳ ಉತ್ಕೃಷ್ಟವಾಗಿ ನಾವು ಒಳ್ಳೆ ಇಳುವರಿಯನ್ನು ಆ ಗೋಡು ಮಣ್ಣಿನಲ್ಲಿ ತೆಗಿಬಹುದು. ಹಾಸನ ಜಿಲ್ಲೆಯಲ್ಲಿ 11 ವಿಧವಾದ ಮಣ್ಣು, ಅದೇ ವಿಶೇಷತೆ ನಮ್ಮ ಹಾಸನ ಜಿಲ್ಲೆ. ವಿಶೇಷತೆ ಅಂದ್ರೆ ನಾವು ಬಹಳ ಒಂದು ವೈವಿಧ್ಯಮಯವಾದ ಮಣ್ಣುಗಳನ್ನ ನೋಡ್ತಾ ಇದೀವಿ. ಸಕಲೇಶ್ಪುರಕ್ಕೆ ಹೋದ್ರೆ ನಾವು ಜಂಬಿಟ್ಟಿಗೆ ಮಣ್ಣನ್ನ ನೋಡ್ತಾ ಇದೀವಿ, ಅಲ್ಲೂ ಕೂಡ ಮರಳು ಮಿಶ್ರಿತ ಗೋಡು ಮಣ್ಣು ಕೂಡ ಸಹ ಇದೆ. ಅಲ್ಲಿ ಮರಳು ಮಿಶ್ರಿತ ಜೇಡಿ ಮಣ್ಣು ನಾವು ನೋಡ್ತಾ ಇದೀವಿ ಸಕಲೇಶ್ಪುರದಲ್ಲಿ. ಅದೇ ರೀತಿ ಅರಸೀಕೆರೆ ಭಾಗಕ್ಕೆ ಬಂದ್ರೆ ನಾವು ಅಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ನೋಡ್ತೀವಿ, ಮರಳು ಮಿಶ್ರಿತ ಜೇಡಿ ಮಣ್ಣನ್ನು ಕೂಡ ನಾವು ನೋಡ್ತೀವಿ. ಚಂದ್ರಪಟ್ಟಣದಲ್ಲಿ ಅಲ್ಲೂ ವೈವಿಧ್ಯಮಯ ಮಣ್ಣು ಇದೆ, ಅಲ್ಲಿ ಜೇಡಿಯುಕ್ತ ಮರಳು ಮಣ್ಣು ಇದೆ, ಮರಳುಯುಕ್ತ ಜೇಡಿ ಮಣ್ಣು ಕೂಡ ಇದೆ. ಅದೇ ರೀತಿ ಹಾಸನ ಭಾಗ ಒಂದು ವೈವಿಧ್ಯತೆ ಒಂದು ಬಹಳ ವೈವಿಧ್ಯತೆ ಇರ್ತಕ್ಕಂತ ಒಂದು ಮಣ್ಣಿನ ವಿಧಗಳನ್ನ ನಾವು ನೋಡ್ತಾ ಇದೀವಿ. ಇವುಗಳಿಂದ ಏನಾಗುತ್ತೆ ಅಂದ್ರೆ ನಾವು ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಕಷ್ಟು ಸಹಕಾರಿ ಆಗುತ್ತೆ ಈ ಮಣ್ಣು ಅಂತಕ್ಕಂಥದ್ದು. ಈಗ ಮಣ್ಣಿನ ಫಲವತ್ತತೆ ಅಂತ ನಾವು ಹೇಳ್ತೀವಲ್ಲ, ಹೌದು, ಏನಾಗಂದ್ರೆ ಮಣ್ಣಿನ ಫಲವತ್ತತೆ ಅಂದ್ರೆ ಇದು ಒಂದು ಮಣ್ಣಿನ ಒಂದು ಶಕ್ತಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಮೂಲ ಶಕ್ತಿ ಅಂದ್ರೆ ಮಣ್ಣಿನ ಒಂದು ಸಾಮರ್ಥ್ಯ ಅಂದ್ರೆ ಪೋಷಕಾಂಶಗಳನ್ನು ಒದಗಿಸುವ ಸಾಮರ್ಥ್ಯಕ್ಕೆ ನಾವು ಮಣ್ಣಿನ ಫಲವತ್ತತೆ ಅಂತ. ಯಾವ ಮಣ್ಣಿನಲ್ಲಿ ಪೋಷಕಾಂಶವನ್ನು ಒದಗಿಸುವ ಸಾಮರ್ಥ್ಯವಿರುತ್ತದೆಯೋ ಆ ಮಣ್ಣನ್ನು ಫಲವತ್ತಾದ ಮಣ್ಣು ಅಂತ ನಾವು ಕರಿತೀವಿ. ಇದೆ ಫರ್ಟೈಲ್ ಸಾಯಿಲ್ ಅಂದ್ರೆ ಇಟ್ ಈಸ್ ಎ ಕೆಪಾಸಿಟಿ, ಆ ಮಣ್ಣಿನ ಒಂದು ಪೋಷಕಾಂಶ ಒದಗಿಸುವ ಸಾಮರ್ಥ್ಯಕ್ಕೆ ನಾವು ಮಣ್ಣಿನ ಫಲವತ್ತತೆ ಅಂತ ಕೂಡ ನಾವು ಕರಿತೀವಿ. ಅದೇ ರೀತಿ ಇನ್ನೊಂದು ಹೇಳ್ತೀವಿ ಮಣ್ಣಿನ ಒಂದು ಉತ್ಪಾದಕತೆ ಅಂತ ನಾವು ಹೇಳ್ತೀವಿ. ಆ ಉತ್ಪಾದಕತೆಗೂ ಮತ್ತೆ ಮಣ್ಣಿನ ಫಲವತ್ತತೆಗೂ ತುಂಬಾ ವ್ಯತ್ಯಾಸ ಇದೆ. ಉತ್ಪಾದಕತೆ ಅಂದ್ರೆ ಯಾವುದೇ ಒಂದು ಮಣ್ಣಿನಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಅಥವಾ ಒಂದು ಎಕರೆ ಪ್ರದೇಶದಲ್ಲಿ ಎಷ್ಟು ನಾವು ಇಳುವರಿಯನ್ನು ಪಡಿತಾ ಇದೀವಿ, ಅದಕ್ಕೆ ನಾವು ಮಣ್ಣಿನ ಉತ್ಪಾದಕತೆ ಅಂತ ನಾವು ಕರಿತೀವಿ. ಆ ಉತ್ಪಾದಕತೆಯನ್ನು ಕೂಡ ಆ ಮಣ್ಣಿನ ಫಲವತ್ತತೆಯ ಜೊತೆಗೆ ಅವಲಂಬನೆ ಆಗಿರುತ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ ಎಲ್ಲಾ ಫಲವತ್ತಾದ ಮಣ್ಣು ಒಂದು ಒಳ್ಳೆ ಉತ್ಪಾದಕತೆಯನ್ನು ಹೊಂದಿರುತ್ತೆ ಅಂತ ನಾವು ಕೂಡ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಫಲವತ್ತಾದ ಮಣ್ಣು ಫಲವತ್ತಾಗಿದ್ರೂ ಕೂಡ ಅದು ಪೋಷಕಾಂಶಗಳನ್ನು ಒದಗಿಸುವ ಸಾಮರ್ಥ್ಯ ಕಡಿಮೆ ಇದ್ರೆ ಉತ್ಪಾದಕತೆ ಕುಂಠಿತವಾಗುತ್ತದೆ ಅಂತಕ್ಕಂಥ. ಉದಾಹರಣೆಗೆ ನಾವು ಉತ್ತರ ಕರ್ನಾಟಕ ಭಾಗಗಳಲ್ಲಿ ನಾವು ನೋಡಿದಾಗ ರಾಯಚೂರು ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಗುಲ್ಬರ್ಗ, ಅಲ್ಲೆಲ್ಲ ಕಪ್ಪು ಭೂಮಿಗಳು ಜಾಸ್ತಿ ನಾವು ಹೇಳೋದೇ ಕಾಣ್ತೇವೆ. ಕಪ್ಪು ಭೂಮಿ ಸಾಮಾನ್ಯವಾಗಿ ಫಲವತ್ತಾದ ಭೂಮಿಗಳು, ಆದ್ರೆ ಅಲ್ಲಿ ಸ್ವಲ್ಪ ಸುಣ್ಣದ ಅಂಶ ಯಥೇಚ್ಛವಾಗಿ ಇರೋದ್ರಿಂದ ಆ ಸುಣ್ಣದ ಅಂಶದಿಂದ ಪೋಷಕಾಂಶಗಳು ಬೆಳೆಗೆ ಒದಗುವ ಸಾಧ್ಯತೆ ಬಹಳಷ್ಟು ಕಠಿಣವಾಗುತ್ತದೆ, ಕಡಿಮೆ ಆಗುತ್ತದೆ. ಅದಕ್ಕೆ ನಾವು ಹೇಳ್ತೀವಿ ಫರ್ಟೈಲ್ ಸಾಯಿಲ್ ಫಲವತ್ತಾದ ಭೂಮಿಗಳೆಲ್ಲವೂ ಕೂಡ ಒಂದು ಪೋಷಕಾಂಶ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಅಂತಕ್ಕಂಥ. ಡಾಕ್ಟರ್ ಚನ್ನಕೇಶ್ವ ಅವರ, ಇವತ್ತು ಮಣ್ಣು ಆರೋಗ್ಯ ಚೀಟಿಯನ್ನ ನೀಡುವಂತಹ ಅಭಿಯಾನ ಬಂದ ಮೇಲೆ ಖಂಡಿತ ಮಣ್ಣಿನ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಹೌದು, ಅದರಲ್ಲಿ ಬಹಳಷ್ಟು ಘಟಕಗಳಿದೆ ಅಂತ ಹೇಳಲಾಗುತ್ತೆ. ಹೌದು ಹೌದು. ಈಗ ಮಣ್ಣಿನ ರಸಸಾರ ಇರಬಹುದು, ಮಣ್ಣಿನಲ್ಲಿ ಲಭ್ಯ ಆಗುವಂತಹ ಪೋಷಕಾಂಶಗಳ ಪ್ರಮಾಣ ಇರಬಹುದು, ಹಾಗೆ ಮತ್ತು ಒಂದು ವಿನಿಮಯ ಸೋಡಿಯಂ ಪ್ರಮಾಣ, ಮತ್ತೆ ಹೀಗೆ ಬಹಳಷ್ಟು ಪ್ಯಾರಾಮೀಟರ್ಸ್ ಏನಿದೆ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಕೊಟ್ಟಿರ್ತಾರಲ್ಲ, ಈಗ ಅದರ ಬಗ್ಗೆನೂ ಕೂಡ ಇವತ್ತು ಪ್ರತಿಯೊಬ್ಬ ರೈತನು ಕೂಡ ಆಲೋಚನೆ ಮಾಡ್ತಾ ಇದ್ದಾನೆ. ಬಹಳ ಪ್ರಧಾನವಾದ್ದು ಅಂತಂದ್ರೆ ಮಣ್ಣಿನ ಇರುವಂತಹ ಸಾವಯವ ಇಂಗಾಲ. ಇವತ್ತು ಆ ಮಣ್ಣು ಆರೋಗ್ಯ ಚೀಟಿ ನಿಮ್ಮ ಎದುರಿಗಿದೆ ಅಂತ ಅಂದ್ಕೊಂಡೆ. ಈ ಮಣ್ಣು ಆರೋಗ್ಯದ ಪ್ಯಾರಾಮೀಟರ್ಸ್ ನಾವೇನ್ ಹೇಳ್ತೀವಲ್ಲ, ರಸಸಾರ, ಈ ಪಸಗೊಬ್ಬರ, ಇದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ ನೋಡಿ. ನಾನೊಂದು ಬಹಳ ಇದು ಬಗ್ಗೆ ಹೆಚ್ಚು ಕಾಳಜಿ ಇರ್ತಕ್ಕಂತ ಮಾತು ಇದು. ಏನು ಅಂತಂದ್ರೆ ಸಾಕಷ್ಟು ಈಗ ಒಂದು ಆರೋಗ್ಯ ಒಂದು ಚೀಟಿಯನ್ನು ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ತಲುಪಿಸ್ತಾರೆ, ಆದ್ರೆ ಅದು ರೈತನಿಗೆ ಅದನ್ನ ಮಾಹಿತಿ ಅದನ್ನ ತಿಳ್ಕೊಳ್ಳೋ ಶಕ್ತಿ ಇದೇನೋ ಅಥವಾ ತಿಳ್ಕೊಂಡು ರೈತ ಮಾಡ್ತಾ ಇದಾರೋ, ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸ್ತಾ ಇದೆ. ಇವತ್ತು ಮಣ್ಣಿನ ಒಂದು ಪರೀಕ್ಷೆ ಮಾಡ್ಬೇಕಾದ್ರೆ ಸಾಕಷ್ಟು ಖರ್ಚು ಕೂಡ ಬರುತ್ತೆ, ಅದು ಅದಕ್ಕೆ ತಗಲುವ ಒಂದು ವೆಚ್ಚ. ಹೀಗೆ ನಾವು ನೋಡಿದಾಗ ಮಣ್ಣಿನ ಒಂದು ಕಾರ್ಡ್ನ ಅನೇಕ ನಮ್ಮ ರೈತರು ಕೂಡ ನಮ್ಮ ಕೃಷಿ ಮಹಾವಿದ್ಯಾಲಯಕ್ಕೆ ಬರ್ತಾ ಇರ್ತಾರಲ್ಲ. ಮಣ್ಣಿನಲ್ಲಿ ರಸಸಾರ 6.5-7.5 ಇದ್ರೆ ಅದು ತಟಸ್ಥ ಮಣ್ಣು ಅಂತ ನಾವು ಹೇಳ್ತೀವಿ. 6.5 ಕೆಳಗಿದ್ರೆ ಅದಕ್ಕೆ ಹುಳಿ ಮಣ್ಣು, ಮತ್ತೆ 7.5 ಮೇಲಿದ್ರೆ ಅದಕ್ಕೆ ಕ್ಷಾರ ಮಣ್ಣು ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ 6.5-7.5 ಇರುವವರೆಗೆ ಇದ್ರೆ ಆ ರಸಸಾರ, ಅದ್ರ ಎಲ್ಲಾ ಪೋಷಕಾಂಶಗಳು ಸರಾಗವಾಗಿ ಆ ಬೆಳೆಗೆ ಸಿಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ. ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಲವಣಾಂಶ ಅಂತ ನಾವು ಹೇಳ್ತೀವಿ, ಅಂದ್ರೆ ಉಪ್ಪಿನಾಂಶ ಅಂತ. ಯಾವ ಮಣ್ಣಿನಲ್ಲಿ ಉಪ್ಪಿನಾಂಶ 0.75 ಜಾಸ್ತಿ ಇರುತ್ತಲ್ಲ ಅಂತ ಮಣ್ಣು ನಾವು ಅದಕ್ಕೆ ಲವಣ ಇರ್ತಕ್ಕಂತ ಮಣ್ಣು ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಅದು ಬೆಳೆಗೆ ಬಹಳಷ್ಟು ಪರಿಣಾಮಕಾರಿ ಆಗೋದಂದ್ರೆ 4 dB/m ಒಂದು ಮಣ್ಣಿನಲ್ಲಿ ಈ ಲವಣಾಂಶ ಎಷ್ಟು ಕಡಿಮೆ ಇರಬೇಕಪ್ಪ ಅಂದ್ರೆ 4 dB/m ಗಿಂತ ಕಡಿಮೆ ಇದ್ರೆ ಅದೆಲ್ಲ ಸಾಮಾನ್ಯ ಮಣ್ಣು. ಸಾಮಾನ್ಯವಾಗಿ ಯಾವುದೇ ರೀತಿ ಅಂತ ಒಂದು ಪರಿಣಾಮಕಾರಿಯಾಗಿ ಬೆಳೆ ಇಳುವರಿ ಅಷ್ಟೊಂದಾಗಿ ಕುಂಠಿತ ಆಗೋದಿಲ್ಲ ಅಂತ ಹೇಳಿ. ಉದಾಹರಣೆಗೆ ನೀವು ಗಂಗಾವತಿ ಇಲ್ಲಿ ಅಚ್ಚುಕಟ್ಟು ಪ್ರದೇಶಗಳೆಲ್ಲ ಇದಾವಲ್ಲ ಅವನ್ನೆಲ್ಲ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ 4.0 dB/m ಒಂದು ಲವಣಾಂಶ ಹೆಚ್ಚು ಕಂಡು ಬರುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ನೀರಾವರಿ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ನೋಡಿ ಎಲ್ಲೆಲ್ಲಿ ಯಥೇಚ್ಛವಾಗಿ ನಾವು ನೀರನ್ನು ಬಳಕೆ ಮಾಡ್ತೀವಿ ಕೊಳವೆ ಬಾವಿ ನೀರನ್ನು ಕೂಡ ನಾವು ಯಥೇಚ್ಛವಾಗಿ ಬಳಸಬಾರದು ಅಂತಕ್ಕಂಥದ್ದು. ನಾವು ನಿರಂತರವಾಗಿ ಕೊಳವೆ ಬಾವಿ ನೀರನ್ನು ಬಳಕೆ ಮಾಡಿ ಮಾಡಿ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂಥ ಸೋಡಿಯಂ ಅಂಶ ಮಣ್ಣಿನ ಮೇಲೆ ಕೂತು ಅಲ್ಲಿ ಒಂದು ಸೋಡಿಯಂನ ಅಂಶ ನಾವು ಹೇಳ್ತೀವಿ ವಿನಿಮಯ ಸೋಡಿಯಂ ಪ್ರಮಾಣ ಯಥೇಚ್ಛವಾಗಾದ್ರೆ ಅಲ್ಲಿ ಮಣ್ಣಿನ ರಚನೆ ಹಾಳಾಗೋಗುತ್ತೆ. ಆ ಮಣ್ಣಿನ ಒಂದು ಭೌತಿಕ ಒಂದು ಗುಣಧರ್ಮಗಳು ಕೂಡ ಅಲ್ಲಿ ಕುಂಠಿತ ಆಗ್ತದೆ. ನೀರಿಡುವ ಶಕ್ತಿ ಆಗಿರ್ಬೋದು ರಚನೆ ಇವೆಲ್ಲ ಹಾಳಾಗೋದ್ರೆ ಬರ್ತಾ ಬರ್ತಾ ಒಂದು ದಿವಸದಲ್ಲಿ ಮಣ್ಣು ಏನೋ ಬೆಳೆಯದ ಸ್ಥಿತಿಯಲ್ಲಿ ಬರಡಾಗೋ ಒಂದು ಸಾಧ್ಯತೆ ಇದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ 10 million hectare ಪ್ರದೇಶದ ಭೂಭಾಗ ಅಂದ್ರೆ ಮಣ್ಣಿನ ಒಂದು 10 million hectare ಪ್ರದೇಶ ಇವತ್ತು ಬರಡಾಗಿದೆ ಅಂತಕ್ಕಂಥದ್ದು. ಏನು ಬೆಳೆಯಲಾರದ ಸ್ಥಿತಿ ಈಗಾದ್ರೆ ಮುಂದೆ ನಾವು ಈ ಬೆಳೆಯತಕ್ಕಂತ ಒಂದು ಜನಸಂಖ್ಯೆಗೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು ತುಂಬಾ ಒಂದು ದೊಡ್ಡ ಸಮಸ್ಯೆಯಾಗಿ ತಲೆದೋರ್ಬೋದು ಅಂತಕ್ಕಂಥದ್ದು. ಸಾರಜನಕಾಂಶ ಅಂತ ಹೇಳ್ತೀವಿ ನಾವು. ಸಾರಜನಕಾಂಶ 285 kg 1 hectare ಪ್ರದೇಶಕ್ಕೆ 280 kg ಗಿಂತ ಕಡಿಮೆ ಇದ್ರೆ ಅದಕ್ಕೆ ನಾವು ಕಡಿಮೆ ಸಾರಜನಕ ಇರ್ತಕ್ಕಂಥ ಕಡಿಮೆ ಫಲವತ್ತತೆ. 285-560 kg ಇದ್ರೆ ಮಧ್ಯಮ ಸಾರಜನಕ. 585 kg ಗಿಂತ ಜಾಸ್ತಿ ಇದ್ರೆ ಅದಕ್ಕೆ ನಾವು ಹೇಳ್ತೇವೆ ಹೆಚ್ಚು ಸಾರಜನಕ ಇರ್ತಕ್ಕಂಥ ಮಣ್ಣು ಅಂದ್ರೆ ಒಳ್ಳೆ ಫಲವತ್ತಾಗಿದೆ ಭೂಮಿ ಅಂತ. ಅದೇ ರೀತಿ ಸಾವಯವ ಇಂಗಾಲ ನೋಡಿ, ನಾವು ಯಾವುದೇ ರೈತರು ನಮ್ಮಲ್ಲಿ ಮಣ್ಣಿನ ಪರೀಕ್ಷೆ ಕೊಟ್ಟಾಗ ಮಣ್ಣು ಪರೀಕ್ಷೆ ಮಾಡಿ ಪ್ರಪ್ರಥಮವಾಗಿ ನಾವು ನೋಡೋದು ಅಂದ್ರೆ ಸಾವಯವ ಇಂಗಾಲ. ಸಾವಯವ ಇಂಗಾಲ ಯಾವ ರೈತರು 0.75% ಶೇಕಡ ಅಷ್ಟು ಸಾವಯವ ಅಂಶವನ್ನ ಯಾರು ಒಂದು ನಿರ್ವಹಣೆ ಮಾಡಿರ್ತಾರಲ್ಲ ಅವ್ರು ನಿಜವಾಗ್ಲೂ ಒಳ್ಳೆ ರೈತರು ಅಂತ ನಾವು ಹೇಳ್ತೀವಿ. ನಿಜವಾಗ್ಲೂ ಅವರಿಗೆ ಭೂಮಿ ತಾಯಿ ಬಗ್ಗೆ ಕಾಳಜಿ ಇದೆ, ಮಣ್ಣಿನ ಬಗ್ಗೆ ಕಾಳಜಿ ಇದೆ. ಎಷ್ಟೋ ಜನ ರೈತರು ನಮಗೆ ಮಣ್ಣಿನ ಸ್ಯಾಂಪಲ್ ತಂದುಕೊಟ್ಟಾಗ ನಮಗೆ ಒಂಥರ ಬಹಳ ತುಂಬಾ ಒಂದು ನೋವಾಗುತ್ತೆ. ಯಾಕೆಂದ್ರೆ ಮಣ್ಣಿನಲ್ಲಿ ಸಾವಯವ ಅಂಶ 0.5% ಕಡಿಮೆ ಇದೆ. ಉದಾಹರಣೆ ಚಂದ್ರಾಯಪಟ್ಟಣ, ಅರಸೀಕೆರೆ ಭಾಗ, ಆಮೇಲೆ ಕೆಲವೊಂದು ಹಾಸನ ಕೆಲವೊಂದು ಭಾಗಗಳಲ್ಲಿ ಈ ಸಾವಯವ ಅಂಶ ತುಂಬಾ ಕಡಿಮೆ ಆಗ್ತಾ ಇದೆ. 0.3-0.4% ಇಷ್ಟು ಸಾವಯವ ಅಂಶವನ್ನು ಕಡಿಮೆ ಇದ್ರೆ ಅಲ್ಲಿ ಅಣುಜೀವಿಗಳು ಬದುಕುಳಿಯೋದಕ್ಕೆ ಅಸಾಧ್ಯ. ಅಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮಣ್ಣಿನಲ್ಲಿ. ಇದರಿಂದ ರೋಗ ರುಜಿನಗಳು ಬೆಳೆಗಳಿಗೆ ಇನ್ನು ಹೆಚ್ಚಾಗುತ್ತೆ ವಿನಃ ಆ ಬೆಳೆಗೆ ಕಡಿಮೆ ಆಗೋದಲ್ಲ. ಆಮೇಲೆ ಬೆಳೆ ಬೆಳವಣಿಗೆ ಕೂಡ ಕುಂಠಿತ ಆಗಿ ಇಳುವರಿ ಕೂಡ ಧಕ್ಕೆ ಆಗುತ್ತೆ ಅಂತ. ಮಲೆನಾಡು ಭಾಗದಲ್ಲಿ ಮಣ್ಣು ಹುಳಿ, ಹೌದು. ಅದರ ನೀರಾವರಿ ಪ್ರದೇಶದಲ್ಲಿ ಮಣ್ಣು ಉಪ್ಪು, ಹೌದು. ಸಮಸ್ಯಾತ್ಮಕ ಮಣ್ಣು ಅಂತಂದ್ರೆ ಅಲ್ಲಿ ವಿಪ್ಪನೆ ಅಂಶ ತುಂಬಾ ವಿಪರೀತವಾಗಿ ಇರುತ್ತೆ. ಈಗ ಮಣ್ಣು ಹುಳಿ ಆದ್ರೂ ಯಾಕಾಗುತ್ತೆ, ಅಥವಾ ಉಪ್ಪಾದ್ರೂ ಯಾಕಾಗುತ್ತೆ, ಏನ್ ಕಾರಣ? ಬಹಳ ಮುಖ್ಯವಾಗಿ ಮಲೆನಾಡು ಪ್ರದೇಶ ಹೆಚ್ಚು ಮಳೆ ಬೀಳುವ ಪ್ರದೇಶ ಒಂದು. ಎರಡನೇದಾಗಿ ಅತಿ ಎತ್ತರ ಪ್ರದೇಶಗಳಲ್ಲಿ ಬಿದ್ದಂತ ನೀರು ಮಳೆ ನೀರು ಕೊಚ್ಚಿಕೊಂಡು ಎಲ್ಲಾ ಒಂದು ಈ ಒಂದು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ, ಸುಣ್ಣ, ಮೆಗ್ನೀಷಿಯಂ ಮತ್ತೆ ಗಂಧಕ ಇಂತ ಧನ ಅಯಾನುಗಳು ಇರ್ತಕ್ಕಂತ ಅಂಶಗಳು. ಧನ ಅಯಾನು ಅಂತ ಹೇಳಿ ಕ್ಯಾಟಯಾನ್ಸ್ ಅಂತ ನಾವು ಕೇಳ್ತೀವಿ, ಅದು ಕನ್ನಡದ ಧನ ಅಯಾನುಗಳು ಅಂತ. ಇವೆಲ್ಲವೂ ಕೂಡ ಕೊಚ್ಚಿಕೊಂಡು ಕೆಳಭಾಗಕ್ಕೆ ಹೋದಾಗ ಈ ಮಲೆನಾಡು ಪ್ರದೇಶಗಳಲ್ಲಿ ಉಳಿತಕ್ಕಂಥ ಮಣ್ಣಿನಲ್ಲಿ ಅಂದ್ರೆ ಹೈಡ್ರೋಜನ್, ಜಲಜನಕ ಮತ್ತೆ ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಲೋಹಗಳು ಒಂದು ಅಂಶಗಳು ಹೆಚ್ಚಾಗಿ ಉಳಿಯೋದ್ರಿಂದ ಆ ಮಣ್ಣು ಹುಳಿಯಾಗಿ ಪರಿಣಮಿಸುತ್ತದೆ ಅಂತಕ್ಕಂಥದ್ದು. ಈ ಹುಳಿ ಮಣ್ಣು ಆದಾಗ ಅನೇಕ ಒಂದು ಪೋಷಕಾಂಶಗಳ ಅಲಭ್ಯತೆ ಉಂಟಾಗುತ್ತದೆ, ಪೋಷಕಾಂಶ ಸರಿಯಾಗಿ ಸಿಗೋದಿಲ್ಲ. ಉದಾಹರಣೆಗೆ ನಾವು ಹೇಳ್ತೀವಿ ಜಿಂಕ್ ಅಂತಕ್ಕಂಥ ಪೋಷಕಾಂಶ, ಮತ್ತೆ ಬೋರಾನ್ ಅಂತಕ್ಕಂಥ ಪೋಷಕಾಂಶ, ಮತ್ತೆ ಪೊಟಾಶ್ ಅಂತಕ್ಕಂಥ ಪೋಷಕಾಂಶ. ಮಲೆನಾಡು ಪ್ರದೇಶದಲ್ಲಿ ನಮಗೆ ಹೆಚ್ಚು ಇವತ್ತು ಕೊರತೆ ಆಗ್ತಕ್ಕಂಥದ್ದು ಪೊಟಾಶ್ ಪೋಷಕಾಂಶ ಅಂತಕ್ಕಂಥದ್ದು. ಇದು ಹೆಚ್ಚಾಗಿ ನಾವು ಕೊರತೆಯನ್ನು ಕಂಡುಬರುತ್ತದೆ. ಆಮೇಲೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ, ಈ ಸುಣ್ಣ ಮತ್ತೆ ಮೆಗ್ನೀಷಿಯಂ ಅಂಶ ಇವು ಕೂಡ ಬಹಳಷ್ಟು ಒಂದು ಕೊರತೆಯನ್ನು ನಾವು ಈ ಮಲೆನಾಡು ಒಂದು ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ರೈತರು ಕೂಡ ಈ ಮುಖ್ಯವಾಗಿ ಸಕಲೇಶ್ಪುರ ಭಾಗದ ಆಲೂರು ಭಾಗದಲ್ಲಿ ಇರ್ತಕ್ಕಂಥವ್ರು, ಅರೇಹಳ್ಳಿ ಭಾಗ, ಬೇಲೂರು ಭಾಗದಲ್ಲಿ ಇರ್ತಕ್ಕಂಥ ರೈತರು ಅಲ್ಲಿ ಸುಣ್ಣವನ್ನು ಹಾಕ್ಬೇಕು. ಸುಣ್ಣ ಸಿಗದೇ ಇರೋ ಪಕ್ಷದಲ್ಲಿ ಈ ಡೋಲೋಮೈಟ್ ಅಂತಕ್ಕಂಥ ಒಂದು ಈ ಗೊಬ್ಬರ ಸಿಗುತ್ತೆ. ಅದು ಈ ಮೈನ್ಸ್ ಇಂದಲೇ ಬರ್ತಕ್ಕಂಥದ್ದು, ಖನಿಜ ರೂಪದಲ್ಲಿ ಇರ್ತಕ್ಕಂಥದ್ದು ಡೋಲೊಮೈಟ್. ಇವುಗಳನ್ನ ನೇರವಾಗಿ ಅದನ್ನು ನಾವು ಹಾಕೋದ್ರಿಂದ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಅಂದ್ರೆ ಸುಣ್ಣ ಮತ್ತು ಮೆಗ್ನೀಷಿಯಂ ಮತ್ತೆ ಗಂಧಕನೂ ಕೂಡ ಅಲ್ಲಿ ನಾವು ಪೌಷ್ಟಿಕಾಂಶಗಳನ್ನು ನಿರ್ವಹಣೆ ಮಾಡಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಮತ್ತೆ ಪೊಟಾಷ್ ಅನ್ನ ಅಲ್ಲಿ ಸ್ಪ್ಲಿಟ್ ಆಗಿ ಅಂದ್ರೆ ನಾವು ಆ ಒಂದು ಹಂತ ಹಂತವಾಗಿ ಸಾರಜನಕ ಮತ್ತೆ ಪೊಟಾಷ್ ಅನ್ನ ನಿರ್ವಹಣೆ ಮಾಡಬೇಕಾಗುತ್ತೆ ಆ ಒಂದು ಪ್ರದೇಶಗಳಲ್ಲಿ, ಯಾಕೆಂದ್ರೆ ಅಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇರೋದ್ರಿಂದ ಅದು ಹರಿದು ಪೋಲಾಗುವ ಒಂದು ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಾವು ಹಂತ ಹಂತವಾಗಿ ಈ ಪೌಷ್ಟಿಕಾಂಶಗಳನ್ನ ನಾವು ಕೊಟ್ಟಾಗ, ಶಿಫಾರಿತ ಪ್ರಮಾಣದಲ್ಲಿ ಕೊಟ್ಟಾಗ ಅವು ಬೆಳೆಗಳನ್ನ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಿ ಹೆಚ್ಚು ಇಳುವರಿ ತೆಗೆಯಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಉಪ್ಪು ಮಣ್ಣು, ಉಪ್ಪು ಮಣ್ಣಿನಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ಇವತ್ತು ಸಲೈನ್ ಅಂದ್ರೆ ಸಾಯಿಲ್ ಅಂತಕ್ಕಂಥದ್ದು. ಉಪ್ಪು ಮಣ್ಣು ಸಾಕಷ್ಟು ಇವತ್ತು ಕಮಾಂಡ್ ಅಂದ್ರೆ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದೀವಿ. ಇದು ಬಹಳ ಮುಖ್ಯವಾಗಿ ಹೆಚ್ಚು ಅಂದ್ರೆ ಆವಿ ಆಗ್ತಕ್ಕಂಥ ಪ್ರಮಾಣ, ಅಧಿಕ ಒಂದು ತಾಪಮಾನ ಇರ್ತಕ್ಕಂಥ ಪ್ರದೇಶಗಳು ಒಂದನೇದಾಗಿ, ಎರಡನೇದಾಗಿ ಅಲ್ಲಿ ಮಳೆ ಕಡಿಮೆ ಆಗ್ತಕ್ಕಂಥ ಒಂದು ಪ್ರದೇಶ. ಯಾಕೆಂದ್ರೆ ಮಳೆ ಕಡಿಮೆ ಆದ್ರೆ ಏನಾಗ್ತದೆ, ಅಲ್ಲಿ ಹೆಚ್ಚು ಒಂದು ತಾಪಮಾನದಿಂದ ಆ ಮಣ್ಣಿನ ಕೆಳಭಾಗದಲ್ಲಿ ಇರ್ತಕ್ಕಂಥ ಅನೇಕ ಲವಣಾಂಶಗಳು ಆವಿ ರೂಪದಲ್ಲಿ ಮೇಲ್ಭಾಗಕ್ಕೆ ನೀರಿನ ಒಂದು ಒಂದಿಗೆ ಬಂದು ಆ ನೀರು ಆವಿಯಾಗಿ ಹೋಗುತ್ತದೆ. ಆದ್ರೆ ಲವಣಾಂಶಗಳು ಮಾತ್ರ ಆ ಮಣ್ಣಿನ ಮೇಲ್ಪದರದಲ್ಲಿ ಉಳ್ಕೊಂಡು ಇದು ಕ್ರಮೇಣವಾಗಿ ಹೆಚ್ಚು ಆಗ್ತಾ ಆಗ್ತಾ ಅಲ್ಲಿ ಮಣ್ಣು ಉಪ್ಪಾಗುತ್ತೆ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಬಸಿ ಗಾಲುವೆಗಳು ಇಲ್ಲದೆ ಇರ್ತಕ್ಕಂಥದ್ದು, ಅಲ್ಲಿ ಮಣ್ಣು ಬಸಿದೇ ಇರ್ತಕ್ಕಂಥ. ಉದಾಹರಣೆಗೆ ನಾವು ಕಪ್ಪು ಭೂಮಿಗಳಲ್ಲಿ ಉಪ್ಪಾಗ್ತಕ್ಕಂಥದ್ದು ಜಾಸ್ತಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಆ ನೀರು ಬಸಿವಿಕೆಯ ಪ್ರಮಾಣ ಕಪ್ಪು ಭೂಮಿಗಳಲ್ಲಿ ಕಡಿಮೆ ಇರೋದ್ರಿಂದ ಅಲ್ಲಿ ಒಂದು ಬಾಷ್ಪೀಭವನ ಅಂದ್ರೆ ಎವಾಪರೇಷನ್ ಅಂತ ಜಾಸ್ತಿ ಆಗಿ ಆ ಒಂದು ನೀರಿನ ಮಳೆ ನೀರು ಕಡಿಮೆ ಆಗೋದ್ರಿಂದ ಅಲ್ಲಿ ಹೆಚ್ಚು ಉಪ್ಪಿನ ಒಂದು ಶೇಖರಣೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದರಿಂದ ನಾವು ಅಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗಿರೋದು ಬಸಿ ಗಾಲುವೆಗಳನ್ನು. ನಾವು ಹೆಚ್ಚಾಗಿ ಬಸಿ ಗಾಲುವೆಗಳನ್ನು ಮಾಡಿ ಆ ಹೆಚ್ಚಾದಿರ್ತಕ್ಕಂಥ ಉಪ್ಪಿನ ಅಂಶ ನೀರಿನ ಜೊತೆಗೆ ಅದು ಹೊರಗಡೆ ಭೂಮಿಯಿಂದ ಆಚೆ ಹೋಗುವ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇದರಿಂದ ಬಹಳಷ್ಟು ಅಲ್ಲಿ ಸುಧಾರಣೆ ಮಾಡೋದು. ಅನೇಕ ಸುಧಾರಕಗಳನ್ನು ಕೂಡ ನಾವು ಬಳಕೆ ಮಾಡಬಹುದು. ಉದಾಹರಣೆಗೆ ಉಪ್ಪು ಭೂಮಿನಲ್ಲಿ ನಾವು ಏನ್ ಮಾಡ್ತೀವಿ, ಜಿಪ್ಸಮ್ ಅನ್ನು ಉಪಯೋಗ ಮಾಡ್ತೀವಿ. ಅಂದ್ರೆ ಸೋಡಿಯಂ ಯುಕ್ತ ಭೂಮಿ ಅಂತ. ವಿನಿಮಯ ಸೋಡಿಯಂ ಪ್ರಮಾಣ ಶೇಕಡ 15%ಕ್ಕಿಂತ ಜಾಸ್ತಿ ಇದ್ದಲ್ಲಿ ನಾವು ಅದಕ್ಕೆ ನಾವು ಸೋಡಿಯಂ ಯುಕ್ತ ಮಣ್ಣು ಅಂತ ನಾವು ಕರಿತೀವಿ. ಅದಕ್ಕೆ ನಾವು ಸೋಡಿಕ್ ಸಾಯಿಲ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಅದನ್ನ ನಾವು ವಿನಿಮಯ ಸೋಡಿಯಂ ಪ್ರಮಾಣ ಹೇಗೆ ಕಡಿಮೆ ಮಾಡಬೇಕು ಮಣ್ಣಿನಲ್ಲಿ ಅಂದ್ರೆ ಜಿಪ್ಸಮ್ ಬಳಕೆಯಿಂದ, ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನು. ಈ ಜಿಪ್ಸಮ್ ಅನ್ನು ಬಳಕೆ ಮಾಡೋದ್ರಿಂದ ಇದು ಸುಧಾರಕವಾಗಿ ಅದನ್ನ ನಾವು ಉಪಯೋಗ 1 ಎಕರೆಗೆ ಸಾಮಾನ್ಯವಾಗಿ 1 ಟನ್ ಆಗ್ಬೋದು. ಅಥವಾ ಅದನ್ನ ಪರೀಕ್ಷಿಸಿ, ಮಣ್ಣನ್ನ ಪರೀಕ್ಷಿಸಿ ಎಷ್ಟು ಪ್ರಮಾಣ ಜಿಪ್ಸಮ್ ಅನ್ನು ಕೊಟ್ರೆ ನಮಗಲ್ಲಿ ಸೋಡಿಯಂ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡಿ ಪ್ರಯೋಗಗಳಲ್ಲಿ ಅದನ್ನು ನಾವು ಶಿಫಾರಸು ಮಾಡ್ತೀವಿ ರೈತರಿಗೆ. ರೈತರು ಜಿಪ್ಸಮ್ ಅನ್ನು ಹಾಕೋದ್ರಿಂದ ಈ ಮಣ್ಣುಗಳನ್ನು ಸುಧಾರಣೆ ಮಾಡಬಹುದು. ಅದರ ಜೊತೆಗೆ ಸಾವಯವ ಗೊಬ್ಬರ ಬಹಳ ಮುಖ್ಯ. ಹಸಿರೆಲೆ ಗೊಬ್ಬರವಾಗಿ ಸೆಣಬಾಗ್ತಕ್ಕಂಥದ್ದು, ಹಸಿರೆಲೆ ಗೊಬ್ಬರವಾಗಿ ಈ ಡೇಂಚಾ ಅಂತಕ್ಕಂಥದ್ದು, ಅಪಸೆಣಬಾಗ್ತಕ್ಕಂಥದ್ದು, ಇವನ್ನೆಲ್ಲ ನಾವು ಮಾಡಿದಾಗ ಮಣ್ಣು ಒಂದು ಸುಧಾರಣೆ ಆಗುತ್ತದೆ. ಮಣ್ಣಿನ ರಚನೆ, ಮಣ್ಣಿನ ಭೌತಿಕ ಗುಣಗಳು ಅಭಿವೃದ್ಧಿಯಾಗಿ, ರಾಸಾಯನಿಕ ಗುಣಗಳು ಕೂಡ ಅಭಿವೃದ್ಧಿಯಾಗಿ ಮಣ್ಣಿನ ಫಲವತ್ತತೆಯನ್ನ ನಾವು ಅಭಿವೃದ್ಧಿ ಪಡಿಸಬಹುದು ಅಂತಕ್ಕಂಥ. ಅದೇ ರೀತಿಯಾಗಿ ಹುಳಿ ಮಣ್ಣನ್ನ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಈ ಸಕಲೇಶ್ವರ ನಾನು ಹೇಳಿದೆ, ಸುಣ್ಣವನ್ನ ಹಾಕ್ಬೇಕು. ಯಾವಾಗ ಹಾಕ್ಬೇಕು, ನಾವು ಬೆಳೆಯನ್ನು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ, ನಾವು 1 ತಿಂಗಳ ಮುಂಚಿತವಾಗಿ ಮಣ್ಣಿನಲ್ಲಿ ಉಳುಮೆ ಮಾಡೋದ್ರ ಮೂಲಕ ಮಣ್ಣಿನಲ್ಲಿ ಸೇರಿಸಿ ಸುಣ್ಣದ ಪ್ರಮಾಣವನ್ನು ಕೂಡ ನಿರ್ಧಾರ ಮಾಡಬೇಕು. ಎಷ್ಟು ಪ್ರಮಾಣ ಕೃಷಿ ಸುಣ್ಣವನ್ನು ಹಾಕಬೇಕು ಅದನ್ನ ಪರೀಕ್ಷೆಯ ಮೂಲಕ ನಿರ್ಧರಿಸಿ ನಂತರ ಕೃಷಿ ಸುಣ್ಣವನ್ನು ಹಾಕಿದಾಗ ಅನೇಕ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುವುದಕ್ಕೆ ಅನುಕೂಲವಾಗುತ್ತದೆ ಅಂತಕ್ಕಂಥದ್ದು. ಈ ಕಾಫಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು ಅಲ್ಲಿ ಮಲೆನಾಡು ಪ್ರದೇಶದಲ್ಲಿ, ಅಥವಾ ಭತ್ತ ಆಗಿರ್ಬೋದು, ಏನೇ ಒಂದು ಬೆಳೆಗಳನ್ನು ಬೆಳಿಬೇಕಾದ್ರಲ್ಲಿ ಒಂದು ರಸಸಾರ ಒಂದು ಅಲ್ಲಿ ಜಾಸ್ತಿ ಆದ್ರೆ ಮಾತ್ರ, ಅಂದ್ರೆ 6.5-7.5 ಬಂದ್ರೆ ಮಾತ್ರ ಅಲ್ಲಿ ಪೌಷ್ಟಿಕಾಂಶಗಳು ಚೆನ್ನಾಗಿ ಲಭ್ಯವಾಗಿ ತುಂಬಾ ಚೆನ್ನಾಗಿ ಬೆಳೆ ಬರುತ್ತೆ ಅಂತಕ್ಕಂಥದ್ದು. ಮಣ್ಣಿನ ಫಲವತ್ತತೆಗೂ ಮಣ್ಣಿನ ಆರೋಗ್ಯಕ್ಕೂ ಏನಾದ್ರು ಸಂಬಂಧ ಇದೆಯಾ? ಖಂಡಿತವಾಗಿ. ಈಗ ಮಣ್ಣಿನ ಫಲವತ್ತತೆ ಮತ್ತೆ ಮಣ್ಣಿನ ಆರೋಗ್ಯ, ಮಣ್ಣಿನ ಆರೋಗ್ಯ ಅಂದ್ರೆ ನಾವು ಸಮಗ್ರವಾಗಿ ನಾವು ಹೇಳ್ತೀವಿ. ಮಣ್ಣಿನ ಆರೋಗ್ಯ ಭೌತಿಕ ಆರೋಗ್ಯ ಅಂತ ಹೇಳ್ತೀವಿ, ರಾಸಾಯನಿಕ ಆರೋಗ್ಯ ಅಂತ ಹೇಳ್ತೀವಿ, ಮತ್ತೆ ಜೈವಿಕ ಆರೋಗ್ಯ ಅಂತ ಹೇಳಿ ಈಗ 3 ವಿಂಗಡಣೆಯಾಗಿ ನಾವು ಈ ಮಣ್ಣಿನ ಆರೋಗ್ಯವನ್ನು ಹೇಳ್ತೀವಿ. ಈ ಭೌತಿಕ ಒಂದು ಆರೋಗ್ಯ ಅಂದ್ರೆ ಮಣ್ಣು ಬಹಳ ಅಲ್ಲಿ ಗಾಳಿ ಆಡುವಿಕೆ ಪ್ರಮಾಣ ಚೆನ್ನಾಗಿರಬೇಕು ಮಣ್ಣಿನಲ್ಲಿ, ಅದು ಭೌತಿಕ ಆರೋಗ್ಯ. ಮಣ್ಣಿನಲ್ಲಿ ನೀರಿನ ಅಂಶ ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯ ಚೆನ್ನಾಗಬೇಕು, ಅದು ಭೌತಿಕ ಆರೋಗ್ಯ. ಮಣ್ಣಿನಲ್ಲಿ ಕಣಗಳ ರಚನೆ ನಾವು ಕ್ರಂಬಂಡ್ ಗ್ರಾನ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಇಂಗ್ಲಿಷ್ ನೇ. ಅಂದ್ರೆ ಏನಪ್ಪ, ಮಣ್ಣು ಏನಂದ್ರೆ ಸಡಿಲವಾಗಿರಬೇಕು, ನೀರು ಕೂಡ ಸರಾಗವಾಗಿ ಅದು ಹರಿದು ಹೆಚ್ಚಾದ ನೀರು ಬಸಿದು ಹೋಗೋ ರೀತಿ ಇರಬೇಕು. ಆತರ ಇದ್ರೆ ಮಾತ್ರ ಅದಕ್ಕೆ ಭೌತಿಕ ಒಳ್ಳೆ ಗುಣ ಇದೆ ಅಂತ ನಾವ್ ಹೇಳ್ತೀವಿ. ರಚನೆ ಆಮೇಲೆ ಬಲ್ಕ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅಂದ್ರೆ ಮಣ್ಣಿನಲ್ಲಿ ಈ ಒಂದು ಕಣಗಳ ಒಂದು ಸಾಮರ್ಥ್ಯ ಎಷ್ಟಿದೆ, ಕಣಗಳ ಒಂದು ಜೋಡಣೆ ಹಾಗೆ ಇದೆ, ಮಣ್ಣಿನಲ್ಲಿ ಒಂದು ಖನಿಜಾಂಶ ಎಷ್ಟಿದೆ, ಇವೆಲ್ಲವೂ ಕೂಡ ಈ ಭೌತಿಕ ಗುಣಗಳು ಬಹಳಷ್ಟು ಮುಖ್ಯ. ಅದೇ ರೀತಿಯಾಗಿ ರಾಸಾಯನಿಕ ಗುಣಗಳು, ಅದರಲ್ಲಿ ಸಾವಯವ ಇಂಗಾಲ ಅಂತ ಹೇಳ್ತೀವಿ, ಅದರಲ್ಲೂ ಬಹಳ ಮುಖ್ಯವಾಗಿ ಸಾವಯವ ಇಂಗಾಲ, ಸಾರಜನಕ ಅಂಶ, ಮತ್ತೆ ರಂಜಕದ ಅಂಶ, ಮತ್ತೆ ಒಂದು ಪೊಟಾಷಿಯಂ ಅಂಶ ಯಾವ ರೀತಿ, ಆಮೇಲೆ ಲಘು ಪೋಷಕಾಂಶಗಳು, ಮತ್ತೆ ಸುಣ್ಣದ ಅಂಶ, ಗಂಧಕದ ಅಂಶ, ಇವೆಲ್ಲರೂ ಕೂಡ ಒಟ್ಟಾರೆ ಅದರ ಜೊತೆಗೆ ಆ ಮಣ್ಣಿನಲ್ಲಿ ಈ ಕ್ಯಾಟಾಯನ್ಗಳ ವಿನಿಮಯ ಸಾಮರ್ಥ್ಯ ನೋಡಿ, ಇದು ಬಹಳ ಮುಖ್ಯವಾದ ಅಂಶ. ಕ್ಯಾಟಾಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಆಫ್ ಸಾಯಿಲ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ, ಅಂದ್ರೆ ಕ್ಯಾಟಾಯನ್ಗಳ ವಿನಿಮಯ ಸಾಮರ್ಥ್ಯ ಮಣ್ಣಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಯಾವ ಮಣ್ಣಿನಲ್ಲಿ ಕ್ಯಾಟಾಯನ್ಗಳ ವಿನಿಮಯ ಸಾಮರ್ಥ್ಯ ಹೆಚ್ಚಾಗಿರ್ತದೋ ಅದು ಬಹಳ ಫಲವತ್ತಾದ ಮಣ್ಣು ಅಂತ ನಾವು ಕರಿತೀವಿ. ನೀವು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗ ಅಲ್ಲಿ ಹೋದ್ರೆ ನಿಮಗೆ ಸಾಕಷ್ಟು ಕಪ್ಪು ಭೂಮಿಗಳಲ್ಲಿ ಏನಾಗುತ್ತೆ, ಈ ಕ್ಯಾಟಾಯನ್ಗಳ ವಿನಿಮಯ ಸಾಮರ್ಥ್ಯ ಯಥೇಚ್ಛವಾಗಿರುತ್ತೆ. ಅದಕ್ಕೆ ನಾವು ಬೇಸ್ ಸ್ಯಾಚುರೇಷನ್ ಕೆಪಾಸಿಟಿ ಅಂತ ಹೇಳಿ, ಅಂದ್ರೆ ಹೆಚ್ಚು ಅಲ್ಲಿ ಒಂದು ದ್ವಿತೀಯ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರುತ್ತೆ. ಆದರೆ ಆಮೇಲೆ ಇಲ್ಲಿ ಹೆಚ್ಚಾಗಿ ಅಲ್ಲಿ ಋಣ ಅಯಾನುಗಳು ಒಂದು ಕಣಗಳ ಮೇಲೆ ಹೆಚ್ಚಾಗಿರೋದ್ರಿಂದ ಅವುಗಳು ಸಾಕಷ್ಟು ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯವನ್ನ ಆ ಒಂದು ಮಣ್ಣು ಹೊಂದಿರುತ್ತೆ ಅಂತಕ್ಕಂಥದ್ದು. ನೀವು ಸಕಲೇಶ್ಪುರ ಕಡೆ ಹೋದ್ರೆ ಹುಳಿ ಮಣ್ಣಿನ ಪ್ರದೇಶಕ್ಕೆ ಹೋದ್ರೆ ಈ ಧನ ಅಯಾನುಗಳ ವಿನಿಮಯ ಸಾಮರ್ಥ್ಯ ತುಂಬಾ ಕಡಿಮೆ ಆಗಿರ್ತದೆ, ಕ್ಯಾಟಾಯನೇಷನ್ ಕೆಪಾಸಿಟಿ ಅಂತ. ಅದು ಕಡಿಮೆ ಇದ್ರೆ ಅವು ಪೋಷಕಾಂಶಗಳನ್ನ ಹಿಡಿದಿಟ್ಕೊಂಡಿರೋದಿಲ್ಲ ಅಂತ ಭೂಮಿಗಳು, ಅಂತ ಭೂಮಿಗಳ ಸಾಮರ್ಥ್ಯ ಒಂದು ಫಲವತ್ತತೆ ತುಂಬಾ ಕಡಿಮೆ ಆಗಿರುತ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಧನ ಅಯಾನು ವಿನಿಮಯ ಸಾಮರ್ಥ್ಯ ಮತ್ತೆ ಫಲವತ್ತತೆ ಒಂದಕ್ಕೊಂದು ಬಹಳಷ್ಟು ಒಂದು ಅವಲಂಬನೆ ಇದೆ ಅಂತಕ್ಕಂಥ ನಾವು ಹೇಳ್ಬೋದು. ಡಾಕ್ಟರ್, ಈ ಸಾವಯವ ಕೃಷಿ ಮಾಡೋರು ಒಂದು ಮಾತು ಹೇಳ್ತಾರೆ, ನಮ್ಮ ಮಣ್ಣಿನ ಮೇಲೆ ನಡೆದಾಡಿದ್ರೆ ಒಳ್ಳೆ ಸ್ಪಂಜ್ ಇದ್ದಂಗಿದೆ, ಹತ್ತಿ ಮೇಲೆ ನಡೆದಂಗ ಆಗುತ್ತೆ. ಹೌದು, ಬೇರೆ ರಾಸಾಯನಿಕಗಳನ್ನ ಹಾಕಿ ಏನ್ ನಿರ್ವಹಣೆ ಮಾಡ್ತಾ ಇದಾರಲ್ಲ ಅದು ಏನ್ ಭಯಂಕರ ಹೊರಟಿರುತ್ತೆ, ಖಂಡಿತ ಕಾಲೆಲ್ಲ ತರಿಸ್ದಂಗಾಗತ್ತೆ. ಇದು ಆರೋಗ್ಯದ ಸೂಚಕವೇ ಹೇಗೆ? ಖಂಡಿತವಾಗಿ ನಾವು ಇಂಡಿಕೇಟರ್ಸ್ ಅಂತ ಸೂಚಕ ಅಂದ್ರೆ ಅದು ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಯಾವ ಮಣ್ಣಿನಲ್ಲಿ ಯಥೇಚ್ಛವಾಗಿರುತ್ತೋ ಆ ಮಣ್ಣು ಬಹಳ ಮೃದುವಾಗಿರುತ್ತೆ, ಸಮೃದ್ಧಿಯಾಗಿರುತ್ತದೆ, ಆಮೇಲೆ ತೇವಾಂಶ ಕೂಡ ಹದವಾಗಿ ಹಿಡಿದಿಟ್ಟುಕೊಂಡಿರುತ್ತದೆ, ಆಮೇಲೆ ತುಂಬಾ ಗಾಳಿ ಆಡುವಿಕೆ ನಾವು ಹೇಳಿ ನೋಡಿ ಅದೇ ಕೋರಸ್ ಅಂದ್ರೆ ಯಾವ ಮಣ್ಣಿನಲ್ಲಿ ಆ ರಂಧ್ರಗಳು ಯಥೇಚ್ಛವಾಗಿರುತ್ತೆ ಅಂದ್ರೆ ಪೋರಸ್ ಅಂತ ಹೇಳ್ತೀವಿ, ರಂಧ್ರಗಳು ಮಣ್ಣಿನ ರಂಧ್ರಗಳು ಅಂತ ನಾವು ಹೇಳ್ತೀವಿ, ಮಣ್ಣಿನ ಕಣಗಳ ಜೋಡಣೆ ಕೂಡ ಉತ್ತಮವಾಗಿರುತ್ತದೆ. ಅವಾಗ ನಮಗೆ ಕಾಲು ಇಟ್ಟ ತಕ್ಷಣ ಅಲ್ಲಿ ಒಂದು ಸ್ಪಂಜಿನ ಮೇಲೆ ಕಾಲಿಟ್ಟ ರೀತಿಯಲ್ಲಿ ನಮಗೆ ಆಗುತ್ತೆ. ಯಾವ ಮಣ್ಣು ರಾಸಾಯನಿಕ ಗೊಬ್ಬರವನ್ನು ಯಥೇಚ್ಛವಾಗಿ ಹಾಕಿದ್ರೆ ಅಲ್ಲಿ ಲವಣಾಂಶಗಳು ಯಥೇಚ್ಛವಾಗಿ ಮಣ್ಣಿಗೆ ಸೇರಿದಾಗ ಅವಾಗ ಮಣ್ಣಿನ ಕಣಗಳು ಅಲ್ಲಿ ಏನಾಗ್ತವೆ, ದೂರ ದೂರ ಸರಿತವೆ, ಆಮೇಲೆ ಗಾಳಿ ಆಡುವಿಕೆ ಪ್ರಮಾಣ ಕಡಿಮೆ ಆಗುತ್ತದೆ, ಮಣ್ಣು ಕೂಡ ಅಲ್ಲಿ ನಾವೇನ್ ಹೇಳ್ತೀವಿ ಅದು ಕಾಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅಂದ್ರೆ ಆ ಮಣ್ಣಿನ ಮೇಲೆ ಒತ್ತಡ ಆದ ತಕ್ಷಣ ಆ ಮಣ್ಣು ಕೆಳಗೆ ಸರಿಯುತ್ತೆ ವಿನಃ ನಮಗೆ ಆ ಮಣ್ಣಿನ ಒಂದು ರಚನೆ ಆಗ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅದು ತುಂಬಾ ಕಡಿಮೆ ಆಗುತ್ತೆ ಅಂತ. ಯಾವ ಮಣ್ಣಿನಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಇರುತ್ತೆ, ಯಾವ ಮಣ್ಣಿನಲ್ಲಿ ಲವಣಾಂಶಗಳು, ಬರೀ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಆ ಮಣ್ಣು ತನ್ನ ಒಂದು ಭೌತಿಕ ಒಂದು ಗುಣವನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ನಾವು ಕೊಡಬಹುದು. ನಾವು ಉದಾಹರಣೆಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ ಹೋದ್ರೆ ಅಲ್ಲಿ ಒಂದು ದೀರ್ಘಾವಧಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ನಾವು ಸಾಕಷ್ಟು ಸಂಶೋಧನೆ ಮೂಲಕ ಅಲ್ಲಿ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. 50 ವರ್ಷಗಳಿಂದ ಕೂಡ ಇನ್ನೂ ಕೂಡ ನಮಗೆ ಅದು ನಾವು ನೋಡಬಹುದು. ಅಲ್ಲಿ ಭೂಮಿ ಯಾವ ರೀತಿಯಾಗಿದೆ, ಮಣ್ಣು ಯಾವ ರೀತಿಯಾಗಿದೆ, ಮಣ್ಣು ಕೂಡ ತನ್ನ ಒಂದು ರಚನೆಯನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಅದು ಒಂದು ಸಾಮರ್ಥ್ಯವನ್ನು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಈಗ ಡಾಕ್ಟ್ರೇ, ಬಹಳ ಪ್ರಧಾನವಾದ ಅಂಶ ಏನಪ್ಪಾ ಅಂತಂದ್ರೆ, ಈಗ ಮಣ್ಣಿಗೆ ನಾವು ಪೋಷಕಾಂಶಗಳನ್ನು ಕೊಡ್ತೀವಲ್ಲ, ಈಗ ಸಾವಯವ ಕೃಷಿಕರು ಹೇಳ್ತಾರೆ ಮಣ್ಣಿಗೆ ಹೊರಗಿನಿಂದ ಯಾವುದೇ ರೀತಿಯ ಪೋಷಕಾಂಶಗಳನ್ನು ಕೊಡೋದು ಬೇಡ ಅಂತ. ಹೌದು ಅಲ್ವಾ? ಆದ್ರೆ ಬೆಳೆಗೆ ತಕ್ಕಂತೆ ಪೋಷಕಾಂಶಗಳನ್ನು ಕೊಡಬೇಕು ಅಂತ ಹೇಳಿ ಕೃಷಿ ವಿಜ್ಞಾನ ಹೇಳುತ್ತೆ. ಹೌದು ಹೌದು, ಗೊಂದಲ ಬಂದಿರೋದಿಲ್ಲ. ಹೌದು ಖಂಡಿತ. ಈಗ ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದಾಗ ಹೌದು ನೈಸರ್ಗಿಕ ಕೃಷಿಕರು ಒಂದ್ ರೀತಿ ಹೇಳ್ತಾರೆ, ಹೌದು ಸಾವಯವ ಕೃಷಿಕರು ಒಂದ್ ರೀತಿ ಹೇಳ್ತಾರೆ, ವೈಜ್ಞಾನಿಕವಾಗಿ ಕೃಷಿಯನ್ನ ಬೋಧಿಸುವಂತಹ ವಿಶ್ವವಿದ್ಯಾನಿಲಯಗಳು ಒಂದ್ ರೀತಿ ಹೇಳ್ತವೆ. ಹೌದು, ಈಗ ಗೊಂದಲ ಅಲ್ಲಿ ಬಂದಿದೆ ರೈತರಿಗೆ. ಹೌದು, ನಾವು ಏನ್ ಮಾಡ್ಬೇಕು? ಖಂಡಿತ ಇದು ಸಾಕಷ್ಟು ಇವತ್ತು ವಿಜ್ಞಾನಿಗಳು ಕೂಡ ಆಗಿದ್ದಾರೆ ರೈತರೆಲ್ಲ. ನಾನು ನನಗೆ ತುಂಬಾ ಒಂದು ಹತ್ತಿರದಿಂದ ನಾವು ರೈತರನ್ನ ಅನೇಕ ಸಾರಿ ನಾನು ಮಾತಾಡ್ಸಿದ್ದೇನೆ. ಅವರು ಹೇಳೋರು ನಿನ್ನೆ ತಾನೇ ಒಬ್ಬ ರೈತರ ಹತ್ರ ಮಾತಾಡ್ತಾ ಇದ್ದೆ, ಸರ್ ನಾವು 4-5 ವರ್ಷ ಅಥವಾ 10 ವರ್ಷಗಳ ಕಾಲ ನಾವು ಸಾವಯವ ಕೃಷಿಯನ್ನೇ ಅಳವಡಿಸ್ಕೊಂಡ್ರೆ ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಬಹುದು, ನಮಗೆ ಯಾವುದೇ ರೀತಿಯ ಒಂದು ಇಳುವರಿಯಲ್ಲಿ ವ್ಯತ್ಯಾಸ ಆಗದಂಗೆ ನಾವೇನು ರಾಸಾಯನಿಕ ಗೊಬ್ಬರಗಳನ್ನ ನಾವು ಹಾಕಿ ನಾವು ಇಳುವರಿ ತೆಗಿತಾ ಇದೀವಿ ಅಷ್ಟೇ ಪ್ರಮಾಣದ ಇಳುವರಿಯನ್ನು ನಾವು 10 ವರ್ಷಗಳ ನಂತರ ಕೂಡ ನಾವು ತೆಗೆಯೋಕೆ ಸಾಧ್ಯತೆ ಇದೆ ಅಂತ ಖಂಡಿತ ಇದೆ. ಇದು ಆದ್ರೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಪರಿಶ್ರಮ ಅನ್ನೋದನ್ನು ಬಹಳ ಮುಖ್ಯ. ನಾವು ಮಣ್ಣಿನ ಸರ್ವತೋಮುಖವಾಗಿ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಅದು ಒಂದು 10 ವರ್ಷಗಳ ಕಾಲ ಬೇಕೇ ಬೇಕು ಅಂತಕ್ಕಂಥದ್ದು. ಏಕೆಂದ್ರೆ ಅಷ್ಟೊಂದು ಮಣ್ಣಿನಲ್ಲಿ ನಾವು ಅಂಶಗಳನ್ನ ಕಳ್ಕೊಂಡಿದೀವಿ ಅಂತಕ್ಕಂಥದ್ದು, ಮಣ್ಣಿನ ರಚನೆಯನ್ನು ಕಳ್ಕೊಂಡಿದೀವಿ, ಮಣ್ಣಿನ ಕಣಗಳ ಒಂದು ಜೋಡಣೆಯನ್ನು ಕಳ್ಕೊಂಡಿದೀವಿ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಳ್ಕೊಂಡಿದೀವಿ, ಮಣ್ಣಿನಲ್ಲಿ ಒಂದು ಸಾವಯವ ಅಂಶವನ್ನು ಕಳೆದುಕೊಂಡಿದೀವಿ, ಜೈವಿಕ ಕ್ರಿಯೆಗಳನ್ನ ಕಳೆದುಕೊಂಡಿದೀವಿ. ಅನೇಕ ಸೂಕ್ಷ್ಮ ಜೀವಿಗಳು ತಮ್ಮದೇ ಆದ ಒಂದು ಕೆಲಸಗಳನ್ನ ತಾವು ಅನೇಕ ಕಾರ್ಖಾನೆಗಳ ರೀತಿಯಲ್ಲಿ ಮಣ್ಣಿನ ಒಳಗಡೆ ಮಾಡ್ತಾ ಇದ್ದಾವೆ. ಅವೆಲ್ಲ ಮಣ್ಣಿನ ಒಂದು ಕಾರ್ಯಚಟುವಟಿಕೆಗಳು ಆಗ್ಬೇಕಾದ್ರೆ ಅನೇಕ ಸೂಕ್ಷ್ಮ ಜೀವಿಗಳಲ್ಲಿ ಯಥೇಚ್ಛವಾಗಿ ಅಲ್ಲಿ ಬೆಳವಣಿಗೆ ಆದ್ರೆ ಮಾತ್ರ ಸಾಧ್ಯ ಅಂತ. ಪ್ರಕೃತಿಯಲ್ಲಿ ಸಾಕಷ್ಟು ಒಂದು ಖನಿಜಾಂಶಗಳು ಮಣ್ಣಿನಲ್ಲಿ ಇದೆ, ಆದ್ರೆ ಅದು ಕಲ್ಲಾಗಿರುತ್ತೆ ಅಂತಕ್ಕಂಥದ್ದು. ಆ ಕಲ್ಲಾಗಿರ್ತಕ್ಕಂತ ಅನೇಕ, ಉದಾಹರಣೆ ರಂಜಕ ಅಂಶ, ರಂಜಕ ಅನೇಕ ನಾವು ನೋಡ್ತಾ ಇದೀವಿ. ರೈತರು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ DAP ಮತ್ತೊಂದು ಎಲ್ಲ ಹಾಕ್ತಾ ಇದಾರೆ, ಆದ್ರೆ ಅದೇನಾಗಿದೆ ಬೇಕಾಗಿ ಇದೇ ಇದ್ರೂ ಕೂಡ ರೈತರು ನಿರಂತರವಾಗಿ ಹಾಕೋದ್ರಿಂದ ಆ ರಂಜಕ ಕಲ್ಲಾಗೇ ಉಳಿಯುತ್ತೆ, ವಿನಃ ಮಣ್ಣಿನಲ್ಲಿ ಅದು ದೊರಕುವ ಒಂದು ಒಂದು ಅಂಶ ತುಂಬಾ ಕಡಿಮೆ ಅಂತ. ನಾವು ಇಂಥ ಒಂದು ಸಂದರ್ಭದಲ್ಲಿ ನಾವು ಸೂಕ್ಷ್ಮ ಜೀವಿಗಳ ಪಾತ್ರ ಅಲ್ಲಿ ಸಾಕಷ್ಟು ಅಲ್ಲಿ ಒಂದು ಬಳಕೆಗೆ ಬರುತ್ತೆ ಅಂತಕ್ಕಂಥದ್ದು. ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳು, ಶಿಲೀಂಧ್ರಗಳು, ಇವನ್ನೆಲ್ಲ ಬಳಕೆ ಮಾಡಿದಾಗ ಅವು ನಿಧಾನವೇ ಕರೆಸಿ ಕರೆಸಿ ಆ ಬೆಳೆಗೆ ದೊರಕುವ ರೀತಿಯಲ್ಲಿ ಮಾಡ್ತೀವಿ. ಇದೇ ರೀತಿ ನಾವು ಸಾವಯವ ಕೃಷಿಯಲ್ಲೂ ಕೂಡ ನಾವು ನೋಡಬಹುದು, ಯಥೇಚ್ಛವಾಗಿ ಸಾವಯವ ಅಂಶಗಳನ್ನ ನಾವು ಹಾಕಿದಾಗ ಅದು ನಿರವಯವ ವಸ್ತುಗಳಾಗಿ ಅದು ಪರಿವರ್ತನೆ ಆಗಬೇಕು. ಈ ಒಂದು ಗಿಡ ಅದು ಸಾವಯವ ರೂಪದಲ್ಲಿ ಯಾವುದೇ ಪೌಷ್ಟಿಕಾಂಶಗಳನ್ನು ತಗೊಳ್ಳೋದಿಲ್ಲ. ನಾವು ಸಾವಯವ ಅಂಶಗಳನ್ನ ಯಥೇಚ್ಛವಾಗಿ ಹಾಕಿದಾಗ ಕನಿಷ್ಠ ಅದು 1-5% ಮಾತ್ರ ಈ ನಿರವಯವ ಒಂದು ವಸ್ತುವಾಗಿ ಅಥವಾ ಮೂಲ ವಸ್ತುಗಳಾಗಿ ಪರಿವ. ಉದಾಹರಣೆಗೆ ಸಾರಜನಕ, ಸಾವಯವ ರೂಪದಲ್ಲಿ ಇರತಕ್ಕಂಥ ಸಾರಜನಕ ನೈಟ್ರೇಟ್ ಆಗಿ ಮತ್ತೆ ಅಮೋನಿಯಾ ಫಾರಂ ಆಗಿ ಅದು ಪರಿವರ್ತನೆ ಆಗಬೇಕಾದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಮಹತ್ತರವಾಗಿದೆ ಅಂತಕ್ಕಂಥ. ಅದರ ಬೆಳೆ ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ, ನಾವು ಹೆಚ್ಚಿಗೆ ಹಾಕಿದ್ರು ಕೂಡ ಅದು ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ ಅಂತಕ್ಕಂಥದ್ದು ಮಹತ್ತರವಾದ ಅಂಶ. ನಾವು ಬೆಳೆಗೆ ಎಷ್ಟು ಅದರ ಒಂದು ಬೇಡಿಕೆ ಇದೆಯೋ ಅಷ್ಟು ಪೋಷಕಾಂಶಗಳನ್ನ ನಾವು ನಿರಂತರವಾಗಿ ಸಾವಯವ ಒಂದು ಗೊಬ್ಬರಗಳ ಮೂಲಕ ನಾವು ಒದಗಿಸಿದ್ದೆ ಆದಲ್ಲಿ ಖಂಡಿತವಾಗಿ ಇಳುವರಿಯ ಮೇಲೆ ಯಾವುದೇ ಒಂದು ಪರಿಣಾಮ ಬೀರುವುದಿಲ್ಲ ಅಂತಕ್ಕಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ದೇಶೀಯ ತಳಿಗಳು, ನಾವು ನಮ್ಮ ದೇಶೀಯ ಲೋಕಲ್ ವೆರೈಟೀಸ್ ಅಂತ ಹೇಳ್ತೀವಿ, ಅವಕ್ಕೆ ಯಾವುದೇ ರೀತಿ ತೊಂದರೆ. ಆದ್ರೆ ನಮ್ಮ ಒಂದು ಅತಿ ಆಸೆಗೋಸ್ಕರ ನಾವು, ಏಕೆಂದ್ರೆ ಇವತ್ತು ಆಹಾರವನ್ನು ಸಾಕಷ್ಟು ಉತ್ಪಾದನೆ ಮಾಡಬೇಕು ಅಂತ ಒಂದ್ ಕಡೆ ಹೇಳ್ತೀವಿ, ಅದಕ್ಕೆ ನಮಗೆ ಹೈಬ್ರಿಡ್ಸ್ ಬೇಕು ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಸೂಪರ್ ಹೈಬ್ರಿಡ್ಸ್ ಬೇಕು ಅಂತ ಹೇಳ್ತೀವಿ. ಅಷ್ಟೊಂದು ಹೈಬ್ರಿಡ್ ಮತ್ತು ಸೂಪರ್ ಹೈಬ್ರಿಡ್ಸ್ ಒಂದು ಬೇಡಿಕೆಯನ್ನು ನಾವು ನೀಗಿಸೋಕೆ ಸಾವಯವ ಕೃಷಿಯಿಂದ ಅದು ಕಷ್ಟ ಸಾಧ್ಯ ಅಂತ ಒಬ್ಬ ಮಣ್ಣು ವಿಜ್ಞಾನಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ ಅಂತ ನಾವು ಹೇಳ್ತಾ ಇದ್ವಿ. ಅನೇಕ ಒಂದು ರೈತರು ಕೂಡ ಇವತ್ತು ಈ ಸಾವಯವ ಬೆಳೆಗಳನ್ನು ಅಥವಾ ಸಾವಯವ ಗೊಬ್ಬರದ ಬೆಳೆಗಳನ್ನು ಬೆಳೆಯೋದು ಕೂಡ ಕಡಿಮೆ ಆಗಿದೆ ಅಂತಕ್ಕಂಥದ್ದು. ನೇರವಾಗಿ ಬಿತ್ತನೆ ಮಾಡಕ್ ಹೋಗ್ತಾ ಇದ್ದಾರೆ ರೈತರು. ಎಷ್ಟು ಪೋಷಕಾಂಶವನ್ನು ಬೆಳೆಯಿಂದ ತಗೊಂಡಿರ್ತೀವಿ ಅಷ್ಟು ಪೋಷಕಾಂಶ ನಾವು ಮರುಪೂರ್ಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದಕ್ಕೆ ನಾವು ಹೇಳ್ತೀವಿ ಸೆಣಬು ಹಾಕ್ರಿ, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ, ದ್ವಿದಳ ಧಾನ್ಯಗಳನ್ನ ಯಥೇಚ್ಛವಾಗಿ ಬೆಳೆಯಿರಿ, ಇದರಿಂದ ಮಣ್ಣನ್ನ ಮತ್ತೆ ಪುನಃ ಶಕ್ತಿನ ತುಂಬಕ್ಕೆ ಸಾಧ್ಯ. ಗೋಡ್ ಹೊಡೆಯೋದ್ರಿಂದ ಏನ್ ಪ್ರಯೋಜನ ಆಗ್ಬಹುದು? ಖಂಡಿತ ಸರ್, ಇದು ನನ್ನ ಪ್ರಪ್ರಥಮ ಹಾಸನ ಜಿಲ್ಲೆಗೆ ಬಂದಾಗ ನಾನು ರೈತರಲ್ಲಿ ಸಾಕಷ್ಟು ರೈತರ ಹತ್ರ ಹೋಗ್ತಾ ಇದ್ದೆ. ಹೋಗದಾಗ ರೈತರು ಹೇಳ್ತಾ ಇದ್ರು, ನಾನು ಸುಮ್ನೆ ಕೇಳ್ತಾ ಇದ್ದೆ, ಗೌಡ್ರೆ ಎಷ್ಟು ನೀವು ಕೆರೆಗೋಡನ್ನ ಹೊಡೆಸಿದ್ರಿ ಅಂದ ತಕ್ಷಣ ಅವರು ಉಬ್ಬೇರಿಸಿ ಹೇಳ್ತಾ ಇದ್ರು, ಏ ನಾನು 80 ಒಂದು ಟ್ರ್ಯಾಕ್ಟರ್ ಲೋಡ್ ಹೊಡಿಸಿದೆ, 90 ಟ್ರ್ಯಾಕ್ಟರ್ ಲೋಡ್ ಹೊಡಿಸಿದೆ. ನನಗೆ ನಗು ಬರ್ತಾ ಇತ್ತು, ಯಾಕೆ ಇವರು ಅಷ್ಟು ಅವೈಜ್ಞಾನಿಕವಾಗಿ ಇವ ಗೋಡನ್ನ ಹೊಡಿತಾ ಇದ್ದಾರೆ ಅಂತ. ನಾನು ಹಂಗೆ ಗಮನಿಸಿ ನೋಡಿದಾಗ ಅವರು 90 ಲೋಡು 80 ಲೋಡು ಹೊಡಿತಕ್ಕಂತ ಅನೇಕ ರೈತರು ಒಂದು ತೋಟಗಳನ್ನು ಕೂಡ ಕಳ್ಕೊಳ್ತಾ ಬಂದ್ರೆ ಎಲ್ಲರು ನಮಗೆ ಫೋನ್ ಕರೆ ಮಾಡ್ತಾ ಇದ್ರು, ಸರ್ ನಮ್ಮ ತೆಂಗಿನ ಗಿಡದಲ್ಲಿ ಎಲ್ಲ ಗರಿ ಬೀಳ್ತಾ ಇದಾವೆ, ಬಂದ್ ನೋಡಿ ಅಂತ. ಅಲ್ಲಿ ನೋಡಿದಾಗ ಹೆಚ್ಚು ಪ್ರಮಾಣದಲ್ಲಿ ಗೋಡು ಹೊಡೆದು ರೈತರು ತಮ್ಮ ತೆಂಗಿನ ಮರಗಳನ್ನೇ ರಸ ಸೋರುವ ರೋಗ ಬಂದು ಗರಿಗಳೆಲ್ಲ ಬಿದ್ದು ಅನೇಕ ರೈತರು ಕೂಡ ತೆಂಗನ್ನೇ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥದ್ದು. ಇದರಿಂದ ಫಸ್ಟ್ ನಾನು ರೈತರಿಗೆ ಮಾಹಿತಿಯನ್ನು ಕೊಟ್ಟೆ ಏನಂದ್ರೆ ದಯವಿಟ್ಟು ಕೆರೆ ಗೋಡನ್ನ ಎಷ್ಟು ಬೇಕೋ ಅಷ್ಟೇ ಬಳಸಿ. ಒಂದು ಎಕರೆಗೆ 15-20 ಟನ್ ಮಾತ್ರ ಬಳಕೆ ಮಾಡಬೇಕು. ಅದು ತೆಳುವಾಗಿ ಹರಡಿ ಅದನ್ನ ಮಣ್ಣಿಗೆ ಸೇರಿಸಬೇಕು. ಆವಾಗ ಜೇಡಿ ಅಂಶ ಮಾತ್ರ ಅಲ್ಲಿ ಹೋಗ್ಬೇಕು ಮಣ್ಣಿಗೆ. ಯಾಕೆಂದ್ರೆ ಜೇಡಿ ಅಂಶ ಅಂತಕ್ಕಂಥದ್ದು ಬಹಳ ಒಂದು ಸಣ್ಣ ಅಂಶ, ಅದು ಸೂಕ್ಷ್ಮ ಅಂಶ. ಅದು ಏನಾಗುತ್ತೆ, ಕ್ರಮೇಣವಾಗಿ ನಾವು ಹೆಚ್ಚು ಉಳುಮೆ ಮಾಡ್ತಾ ಹೋದಂಗೆಲ್ಲ ಮಣ್ಣಿನಲ್ಲಿ ಇರ್ತಕ್ಕಂಥ ಜೇಡಿ ಅಂಶ ಮಳೆ ನೀರಿಗೆ ಅದು ಕೊಚ್ಕೊಂಡು ವರ್ಷ ವರ್ಷಗಳದಂತೆಲ್ಲ ಕಡಿಮೆ ಆಗ್ತಾ ಹೋಗುತ್ತದೆ. ಈಗ ಕಡಿಮೆ ಆದಾಗ ಆ ಮಣ್ಣಿಗೆ ಒಂದು ತೇವವನ್ನು ಹಿಡಿದುಳಿದುಕೊಳ್ಳುವಂತ ಸಾಮರ್ಥ್ಯ ತುಂಬಾ ಕಡಿಮೆ ಆಗಿ ಆ ಬೆಳೆಗಳು ಕೂಡ ಸರಿಯಾದ ರೀತಿಯಲ್ಲಿ ಬರೋದಿಲ್ಲ. ದೀರ್ಘಾವಧಿಯಲ್ಲಿ ಆ ಪೋಷಕಾಂಶ ಲಭ್ಯತೆ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಆ ಬೆಳೆಗಳಿಗೆ ಸಿಗದೇ ಇರೋ ಕಾರಣ ಇಳುವರಿಯಲ್ಲಿ ಕುಂಠಿತ. ಈ ಕಾರಣದಿಂದ ಹಿರಿಯರು ಕೂಡ ಇಂದಿನ ದಿನಗಳಲ್ಲಿ ಕೆರೆ ಗೋಡನ್ನ ಹೊಡೀರಿ ಅಂತ ಹೇಳ್ತಾ ಇದ್ರು. ನಮ್ಮ ಮಣ್ಣಿನಲ್ಲಿ ಯಾವಾಗ ಇಳುವರಿ ಕಡಿಮೆ ಆಯ್ತೋ ಅಲ್ಲಿ ಮುಖ್ಯವಾಗಿ ಅಲ್ಲಿ ಸಾಮರ್ಥ್ಯ ಕಡಿಮೆ ಆಗಿದೆ, ಜೇಡಿ ಅಂಶ ಕಡಿಮೆ ಆಗಿದೆ. ಆವಾಗ ನಾವು ತೆಳುವಾಗಿ ಹರಡಿ ನೋಡಿದ್ರೆ ಅದು ಒಳ್ಳೇದು ಅಂತಕ್ಕಂಥದ್ದು, ಯಥೇಚ್ಛವಾಗಿ ಹೊಡೆದ್ರೆ ಅದು ದುಷ್ಪರಿಣಾಮ ಆಗುತ್ತದೆ ಅಂತಕ್ಕಂಥದ್ದು. ಒಂದು ಕಿವಿ ಮಾತು ರೈತರಿಗೆ, ಕೆರೆ ಗೋಡನ್ನ ಪರೀಕ್ಷಿಸಿ ನೀವು ಹಾಕ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಕೆರೆ ಗೋಡಲ್ಲೂ ಕೂಡ ಒಂದು ಲವಣಾಂಶಗಳನ್ನ ನೋಡ್ತಾ ಇದೀವಿ. ಅನೇಕ ಲವಣಾಂಶಗಳು ತುಂಬಿರ್ತಕ್ಕಂಥ ಕೆರೆ ಗೋಡನ್ನೆಲ್ಲ ಹೊಡೆದ್ರೆ ಮತ್ತೆ ಆ ಭೂಮಿ ಹಾಳಾಗೋಗುತ್ತೆ ಯಥೇಚ್ಛವಾದ ಲವಣಾಂಶಗಳಿಂದ. ಇದನ್ನ ಗಮನಿಸಬೇಕು ರೈತರು. ಮಣ್ಣು, ಮಣ್ಣಿನ ಆರೋಗ್ಯ, ಮಣ್ಣಿನ ಪೋಷಕಾಂಶ, ಇದರ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ ಡಾಕ್ಟರ್ ಚೆನ್ನಕೇಶವ ಅವರು? ಖಂಡಿತವಾಗಿ 9444-32-2-9-7. ಇನ್ನೊಮ್ಮೆ 9444-32-2-9-7. ಇನ್ನೊಂದ್ಸರಿ ಹೇಳ್ಬಿಡಿ. 9444-32-2-9-7. ಒಳ್ಳೇದು ಡಾಕ್ಟರ್ ಚೆನ್ನಕೇಶವ ಅವರ, ಇದುವರೆಗೂ ಕೂಡ ಮಣ್ಣಿನ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿ ದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. ಇದು ಇಂದಿನ ಕಿಸಾನ್ ವಾಣಿ.